ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ, ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ಅಳ್ಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಿದ್ದಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳಿ ಕಾರ್ಯಕ್ರಮ ಅಳ್ಳಿಕಟ್ಟೆ. ಶುಕ್ರಣ್ಣ, ಅಲ್ಲ ನೋಡು, ಹಿಂಗೆ ಚಳಿ ಕಡಿಮೆ ಆಯ್ತು, ಹಿಮ ಬೀಳೋದು ಕಡಿಮೆ ಆಯ್ತು, ಮಾಗಿ ಒಳಗಡೆ ಉಳ್ಮೆ ಮಾಡೋಣ ಅನ್ನೋದ್ರೊಳಗಡೆ ಒಂದೆರಡು ಮಳೆ ಆಯ್ತು ನೋಡು. ಹೌದು, ಗಿಡಗಳೆಲ್ಲ ಬಹಳ ಚೆನ್ನಾಗಿ ಹಸಿರಾಗ್ಬಿಟ್ಟವೆ ಅಣ್ಣ. ಹಸಿರಾಗವೆ, ಎಲ್ಲ ಸಣ್ಣ ಸಣ್ಣವೇ ಅಲ್ಲವ, ಹಸಿರಸ್ರಿಗೆ ಚೆನ್ನಾಗಿ ಕಾಣಿಸ್ತದೆ. ಯಾಕಂದ್ರೆ ಶಂಕರಣ್ಣ ಚೆನ್ನಾಗಿ ಅಂತಂತೀಯಲ್ಲ, ಸುಮ್ನೆ ಹಿಂಗೆ ನಿನ್ನೆ ಮೊನ್ನೆ ಹೊಲ ಕಡೆ ಹೋಗಿದ್ನ, ಈಗ ಹೊನ್ನರ್ ಕಟ್ಟದೆಲ್ಲ ಮುಗಿದ್ಮೇಲೆ ಮತ್ ಹೋಗಿತ್ತಿಲ್ಲ. ಯಾಕೋ ನಿನ್ನೆ ಮೊನ್ನೆ ಹೋಯ್ತೀನಿ, ಏನು ಪೂರ್ತಿ ಕಡ್ಡಿಯಾಗಿ ನಿಂತಿದ್ದು ಮರ ಗಿಡಗಳೆಲ್ಲ ಆ ಹಸರಲ್ಲಿ ಎಷ್ಟು ನಳದಳಿಸ್ತಾವೆ ಅಂತಂದ್ರೆ ನೋಡಕ್ಕೆ ಬಹಳ ಆನಂದ ಆಯ್ತದೆ. ಜೊತೆಗೆ ನೋಡು, ಈಗ ನಾನು ಅದನ್ನೇ ಹೇಳಕ್ ಬಂದೆ, ಈ ಮಾಗಿ ಉಳುಮೆ ಮಾಡ್ಬೇಕು ಸರಿ, ಈಗ ಮಾಗಿ ಉಳುಮೆ ಮಾಡ್ಕೊಂಡು ಮುಂದಕ್ಕೆ ಏನೇನ್ ನಾವು ಭೂಮಿಗೆ ಹಾಕಬೇಕು ಅನ್ನೋದೇ ವಿಚಾರವಾಗಿ ಸ್ವಲ್ಪ ಮಾತಾಡೋಣ ಅಂತೇಳಿ ಬಂದೆ. ಅಲ್ಲ, ನೀನ್ ಇನ್ನೂ ಉಳುಮೆ ಮಾಡಿಲ್ಲ ಅನ್ನೋ ಶಂಕರಣ್ಣ. ಈಗ ನೋಡು ಮಾತಾಡಿದ್ರೆ ನಿಂಗೆ ಬಂಗಾರದಂತ ಮಳೆ ಬಂದೈತೆ. ಅಲ್ಲ ನೋಡು, ಅದಕ್ಕೆ ಹೇಳಕ್ ಬಂದೆ, ಮಾತಾಡಿದ್ರೆ ನಿನಗೆ ಸಂತೋಷ ಆಯ್ತದೆ, ಬೇಸರ ಆಯ್ತದೆ ಶಂಕರಣ್ಣನ ಮೇಲೆ. ನೀನೇನೋ ಹೊನ್ನಾರ್ ಕಟ್ಟಿ ಅವತ್ತಲಾಗಿ ಬೆಳಗ್ಗೆನ ಹೂಡ್ದವನು ಮಧ್ಯಾಹ್ನ ಗಂಟನ ಪೂರ್ತಿ ಹೂಡಿ ಎಕರೆ ಎಲ್ಲವ ಚೆನ್ನಾಗಿ ಹಸನ ಮಾಡ್ಕೊಬಿಟ್ಟು ಅವತ್ತೇ ಕಾಳು ಎರ್ಚು ಬಂದ್ಬಿಟ್ಟೆ. ಚೆನ್ನಾಗಿತ್ತಲ್ಲ, ಒಳ್ಳೆ ಹದ ಇತ್ತಲ್ಲ, ಮತ್ತೆ ಬಿಡೋಣ ಅಂತ ಅಂತ ಅನ್ಕೊಂಡು ಚೆನ್ನಾಗಿ ಉತ್ತಬಿಟ್ಟೆ. ಆದ್ರೆ ಏನು, ನನ್ ಜಮೀನೇ ನಿನ್ ಜಮೀನಿಂದ ಒಂದು 10 ಕಿಲೋಮೀಟರ್ ದೂರ ಇದ್ದಾತ? ದೂರ ಇಲ್ಲ, ಈಗ ನಮ್ ನಮ್ ಕೆಲಸ ನಮ್ಗೆ ದೊಡ್ಡದು ಅಂತೀವಲ್ಲ ಶಂಕರಣ್ಣ. ನೋಡು, ನಮ್ದು ಏನಾದ್ರು ಕೆಲಸ ಇದ್ದು ಅಂತ ಅಂದ್ರೆ ಪ್ರಪಂಚದಲ್ಲಿ ಬೇರೆದ ಯಾವ್ದು ನೆನಪಾಗೋದಿಲ್ಲ. ಅವಾಗ ನೆನಪಾದ್ರು ತಡೀದ್ ಮುಗಿದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಕೂತ್ಕೋತೀವಿ. ಆದ್ರೆ ಅವತ್ ನೀನ್ ಇನ್ನೊಂದ್ ಮಾತು ಹೇಳ್ದೆ, ಅಲ್ಲ ಏನ್ ನಾನೇನು ಹೊಲ ಉತ್ಕೊಡಕ್ಕಿಲ್ಲ ಅಂತೀನ, ಎತ್ಕೊಡಕ್ಕಿಲ್ಲ ಅಂತೀನ, ನೀನೇನೋ ಇರೋ ಎತ್ತೆಲ್ಲ ಮರ್ಕೊಂಡ್ 4-5 ವರ್ಷ ಆಯ್ತು, ಟ್ರ್ಯಾಕ್ಟರ್ ಇಟ್ಕೊಂಡು ಉಳಿಸ್ತಿಲ್ಲ, ನಿಂಗೇನ್ ಗೊತ್ತಾಕಲ್ವಾ? ನಡಿ, ನಾನು ಹೊತ್ತಲಾಗಿ ಯಾರು ಹುಡ್ತೀನಿ ಅಂದವನು, ಈಡ್ತಿನ ಆದ್ರೂ ನಾಪತ್ತೆ ಆಗ್ಬಿಟ್ಟಲ್ಲ. ಯಾಕೆ? ಅಯ್ಯೋ, ನೀನೇ ನಾಪತ್ತೆ ಆಗಿದ ಅನ್ಕಂತಾಗ, ಈಗ ಕುಂಟೆ ಹೊಡೆಯೋದಾದ್ರೆ ಜೋಡ್ ಗುಂಟೆ ಕಟ್ಕೊಂಡು ಇಬ್ಬರು ಹೊಡಿಬಹುದು. ಹೌದು, ಈಗ ನೇಗಿಲು ಎರಡು ಕಟ್ಟಕಾಯ್ತದ? ಅಲ್ಲ, ಆದ್ರೆ ಎರಡು ಕಟ್ಟಕಲ್ಲ ನಿಜ. ನೀನು ತಿದ್ದಿರ ಎತ್ತುಗಳು ನನಗೆ ಬಗ್ತವೇನಪ್ಪ? ನಿನಗ್ ಬಗ್ದೇ ಇರೋ ಯಾವ್ಯಾವ ಜಗತ್ನಲ್ಲಿ ಬಗ್ದೇ ಇದ್ರು ನೀನ್ ಬಿಡ್ತೀಯ ಶಂಕರ್ ಸುಲಭವಾಗಿ? ಅಲ್ಲ, ಬಗ್ಸೋದೇನ್ ದೊಡ್ಡ ವಿಚಾರ ಅಲ್ಲ, ಆದ್ರೆ ಎತ್ತಿನ ಮೇಲೆ ನಾನೇನಾದ್ರು ಬಾರ್ಕೋಲಿ ಹಿಂಗ್ ಎತ್ತಿದ ತಕ್ಷಣ ನಿನಗೆ ಎಷ್ಟು ನೋವಾಯ್ತದೆ? ಇಲ್ಲ, ಹಂಗೇನ್ ಹಾಕಲ್ಲ, ಬರೀ ಎತ್ತಿ ಅಷ್ಟು ನೀನ್ ಹೊಡಿತೀಯ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಏನೋ ನೋವು ಗಿವು ಅಂತ ಇದ್ದೀರಾ ಇಬ್ರುವೇ, ನನ್ ಬುಟ್ಟೆ ಮಾತು ಶುರು ಮಾಡ್ಕೊಬಿಟ್ಟಿದೀರಾ ಶಂಕರಣ್ಣ ಅಣ್ಣಯ್ಯ. ಹಂಗಲ್ಲ ಮೀನಕ, ನೀನು ನೋವು ಅಂದಾಗ ನಂಗೊಂದು ವಿಚಾರ ಗೊತ್ತು. ಏನದು? ಈಗ ಕಳೆದ ವಾರ ಹೊನ್ನಾರ್ ಹೂಡಿದ್ನ ಅಣ್ಣಯ್ಯ, ಹೂಡಿ ಸಾಲದು ಅಂತ ಅಂದ್ಬಿಟ್ಟು ಅವತ್ತೆ ಎಲ್ಲ ಭೂಮಿ ಹಸ್ತ ಮಾಡ್ಕೊಂಡು ಬೀಜ ಇದೆಲ್ಲ ಚೆಲ್ಬಿಟ್ಟವ್ನೆ, ಈಗಾಗ್ಲೇ ನನಗ್ ಬೈತವನೆ, ನೀನ್ ಇನ್ನೂ ದಿಟ ಅಲ್ಲ. ಮತ್ತೆ ಏನ್ ದಿಟ ಅಂತೀನಿ? ಮತ್ತೆ ಎಷ್ಟೋ ದಿನ ಆಯ್ತು ಮಳೆ ಬಿದ್ದು ಇನ್ನು ಉತ್ಕೊಂಡಿಲ್ವಲ್ಲ ಅಂತ ಅಂತ ಆಯ್ತಪ್ಪ. ನಾನೀಗ ಅಣೆಯ ಎತ್ ಕೊಡ್ತಾನೆ, ಅವನೇ ಬಂದು ನನ್ನ ಜಮೀನ ಹುಸಿ ಹಸ್ತ ಮಾಡ್ಕೊಡ್ತಾನೆ, ತಂದಿರ ಕಾಳ ಹುಸಿ ಹಂಗೆ ಎರ್ಚ್ಕೊಳ್ಳೋಣ ಅಂತ ಹೇಳಿ ನಾನು ಮನ್ಸ್ ಮಾಡ್ತಾ ಇದ್ದೆ. ನೀನ್ ಹೋಗಿ ಕೇಳಿದ್ರೆ ಕೊಡಲ್ಲ ಅಂತಿದ್ನ ಅಣ್ಣಯ್ಯ. ಅಲ್ಲ, ಮೀನಕ್ಕೆ ನೀನೇ ಹೇಳು, ಎತ್ ಕೊಡ್ಬೋದು ನಾನು, ನಾನೇ ಉತ್ ಕೊಡಕ್ ಹೋಯ್ತದೆ. ಅಲ್ಲ, ಜೊತೆ ಎಲ್ಲ ನೀರಕ್ಕಿಲ್ಲ ಅನ್ನ, ಮುಂದೆ ಅವ್ನ ಆರ್ ಹುಡ್ಕೊಂಡು ಹೋಯ್ತಾರೆ, ಹಿಂಗಡೆ ನಾ ಬೀಜ ಚಲ್ಕೊಂಡು ಹೋಗಲ್ವಾ? ಬಾಯಿಗೆ ಬತ್ತಾ ಇಲ್ಲ ನಂಗೀಗ ಶಂಕರಣ್ಣ. ಯಾಕೆ ಯೋಚನೆ ಈಗ ಆಗಿಲ್ಲ ತಾನೆ ಕೆಲಸ, ಆಗಿಲ್ಲ ಅಂದ್ರೆ ನೋವಾಯ್ತದ ನೋಡ್ ನನಗೆ. ಇಲ್ಲ ಇಲ್ಲ ಆಗಿಲ್ಲಂದ್ರೆ ಈ ಕೃಷಿ ಕೆಲಸಗಳೆಲ್ಲ ಹೆಂಗೆ ಅಂತ ಅಂದ್ರೆ ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು ಮಾಡ್ಬೇಕು, ಅದು ಒಂದ್ ದಿವಸ ಹೆಚ್ಚು ಕಮ್ಮಿ ಆದ್ರೂ ಶಂಕರಣ್ಣ ಸಿಕ್ಕಾಪಟ್ಟೆ ಹಿಂದೆ ಮುಂದೆ ಆಗ್ಬಿಡ್ತವೆ. ಅದಕ್ಕೆ ನಮ್ ಹಿರಿಯರು ಹೇಳಕ್ಕಲ್ವಾ ಬೆರಗ್ ನೋಡ್ಕೊಂಡು ಕರೆಕ್ಟ್ ಆಗಿ ಬಿತ್ತನೆ ಮಾಡೋ ಅಂತ ಹೇಳುದು ಅದಕ್ಕಾಗಿ ಅಲ್ವಾ. ಇಲ್ಲಾಂತಂದ್ರೆ ಸರಿಯಾಗಿ ಹದ ಟೈಮ್ ನಾವ್ ಏನಾದ್ರು ಕೆಲಸ ಪಲಸ ಮಾಡ್ಕೊಳ್ದೆ ಹೋದ್ರೆ ಹದ ಮೀರಿದ್ರೆ ನೀ ಭೂಮಿ ಒಳಗೆ ಏನ್ ಹಾಕಿರು ಬರಕಲ್ವಂತೆ. ಬರೋದಿಲ್ಲ ಹಂಗೆ. ಈಗ ನೋಡು ನೀನು ಹೇಳೋವತ್ತಿಗೆ ಹುಸಿ ಜಪ್ತಿಗೆ ಬಂತು. ಈಗ ಹೆಂಗಾರಾಗ್ಲೆಪ್ಪ ನಾಳೆ ನಾಡಿದ್ರಲ್ಲಿ ನಾನು ಬಿಡುವಾಗಿದ್ದೀನಿ, ನೀನು ನಿನ್ ಎತ್ತೊಡ್ಕ ಬಂದು ನನಗೆ ಉತ್ಕೊಟ್ರೆ ನಾನು ಬೀಜ ಹಾಕತ್ತೀನಿ, ನೀವು ಹೂ ಅನ್ನೋದಾರೆ ಒಂದೆರಡು ವಿಚಾರ ಹೇಳ್ತೀನಿ. ನಾನು ಉತ್ಕೊಟ್ಟೆ ಬಿಡ್ತೀನಿ ಬಿಡು, ನೀನೇ ಯೋಚನೆ ಮಾಡಕ್ ಹೋಗ್ಬಿಡ ಶಂಕರಣ್ಣ. ಆಮೇಲೆ ನೋಡು ಈ ಮಾಗಿ ಉಳುವೆ ಮಾತ್ರವ ಯಾವ ರೈತರು ತಪ್ಪಿಸಕ್ ಹೋಗ್ಬಾರ್ದು. ನಿಜ ಉಳ್ತೀನಿ ಅಂತ ಅನ್ಕೊಂಡು ಎಲ್ಲ ಮಳೆ ಹಿಡ್ಕೊಂಡ್ ಮೇಲೆ ಹೋಗ್ಬಿಟ್ಟು ಟ್ರಾಕ್ಟರ್ ತಗೊಂಡು ಹೋಗ್ಬಿಟ್ಟು ಉಳಿಸೋದಲ್ಲ ಆಯ್ತಾ. ಅದಕ್ಕಿಂತ ಮೊದಲು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೋಬೇಕು. ಅಲ್ಲ ನೋಡು ಮಾಗಿ ಉಳುವೆ ಅಂತ ಹೇಳ್ಬಿಟ್ಟು ಯಾಕೆ ಕರಿತಾರಪ್ಪ, ಈ ಮಾಗಿ ಕಾಲದಲ್ಲಿ ಉಳಕ್ಕೆ ಮಾಗಿ ಉಳುವೆ ಅಂತ ಕರಿತಾರ. ನೀನ್ ಅದ್ ಬಿಟ್ಬಿಟ್ಟು ಮುಂಗಾರು ಶುರು ಆದ್ಮೇಲೆ ಶುರು ಆಯ್ತದೆ ಇನ್ನ ನಾಲ್ಕು ದಿವಸ ಅನ್ವಾಗ ಹೋಗ್ಬಿಟ್ಟು ಉತ್ಕೋಬಿಟ್ರೆ ಅದಂಗೆ ಅದು ಮಾಗಿ ಉಳುಮೆ ಆಯ್ತದೆ. ಅಲ್ಲ ಇಲ್ಲಿ ಒಂದು ಏನ್ ನಮ್ಮ ರೈತರು ಕೆಲಸ ಮಾಡ್ತಾರೆ ಅಂತಂದ್ರೆ, ಈಗ ಏನು ಈ ಹಿಂಗಾರಿಂದು ಅಂತ ಈ ಚಳಿನಲ್ಲಿ ಬೆಳೆ ಬಂದ್ಮೇಲೆ ಕಟಾವೆಲ್ಲ ಆದ್ಮೇಲೆ ಕಣದ ಕೆಲಸ ಮುಗಿದ್ಮೇಲೆ ಓಸಿ ಬಿಡುವು ಅಂತ ಅನ್ಕೊಂಡು ರೆಸ್ಟ್ ಫಸ್ಟ್ ನೆಂಟರ್ ಮನೆಗೆ ಹೋಗುದು ಜಾತ್ರೆ ಪಾತ್ರೆ ಹಪ್ಪ ಹರಿದಿನ ಅಂತ ಅನ್ಕೊಂಡು ಆ ಕಡೆಗೆ ಮನ್ಸ್ ಮಾಡ್ಕೊಂಡವ್ರೆ ಹೊರತು ಇಂಥ ಒಂದು ಈ ಮಾಗಿ ಟೈಮ್ನಾಗೆ ಉಳುಮೆ ಮಾಡಿದ್ರೆ ಭೂಮಿ ಒಳಗಡೆ ಬ್ಯಾಡ್ದಿರೋ ಹುಳಪಳ ಇರ್ತಾವಲ್ಲ ಕೀಟ ಪಾಠ ಮೊಟ್ಟೆ ಪಟ್ಟೆ ಅವೆಲ್ಲ ಮ್ಯಾಕ್ ಬಂದು ಸೂರ್ಯನ ಕಿರಣಕ್ಕೆ ಅವೆಲ್ಲ ನಸಸ್ ಹೋದ್ರೆ ಮತ್ತೆ ಇನ್ನೊಂದದ ನಾವು ಉಳುಮೆ ಮಾಡ್ಕೊಂಡ್ರೆ ಆ ಮೇಲ್ಗಡೆ ಮಣ್ಣು ಆ ಸೂರ್ಯನ ಸಾಕಕ್ಕೆ ಕಾಯ್ದು ಒಳ್ಳೆ ಪೋಷಕಾಂಶ ಇರ್ತದಲ್ಲ ಅದು ಮತ್ತೆ ಭೂಮಿ ಒಳಗೆ ಹೋಯ್ತದೆ. ಅದೊಂದೇ ಅಲ್ಲ ಶಂಕರಣ್ಣ, ಮಾಗಿ ಉಳುಮೆ ಯಾಕೆ ಹಿಂದೆ ಮಾಡ್ಬೇಕು ಅಂತ ಮಾಡವ್ರೆ ಅಂತ ಅಂದ್ರೆ ಇದು ಬಾರಿ ಉತ್ತಮವಾದದ್ದು. ಒಂದು ನೋಡಪ್ಪ ಮಣ್ಣೆಲ್ಲ ಸಡ್ಲ ಆಯ್ತದೆ, ಸಡ್ಲ ಆಗ್ಬೇಕು, ಒಳಗಡೆ ಇರೋ ಮಣ್ಣು ಮ್ಯಾಕ್ ಬರಬೇಕು, ಮೇಲ್ಗಡೆ ಇರೋ ಒಳಗಡೆಕೋಬೇಕು. ಆಮೇಲೆ ನೋಡು ಈಗ ನಾವೆಲ್ಲ ಬದಿನಲ್ಲಿ ಅಲ್ಲಿ ಇಲ್ಲಿ ಅವು ಇವು ಮರ ಎಲ್ಲ ಹಾಕೊಂಡಿದೀವ, ಅದರಲ್ಲೂ ಹೊಂಗೆ ಗಿಡ ಜಾಸ್ತಿ ಹಾಕೊಂಡಿದೀವ, ಎಲ್ಲ ಉದುರಿ ಉದುರಿ ಎಲೆ ಎಲ್ಲವ ಎಲ್ಲ ಹೊಲದಲ್ಲಿ ಬಂದು ಕೂತ್ಕೊಂಡೈತೆ. ಈಗ ನೋಡಪ್ಪ ಮುಚ್ಚಕ್ತೆ ಆಗ್ಬಿಟ್ರೆ ಅದೆಲ್ಲ ಒಳಗಡೆ ಸೇರ್ಕೊಬಿಟ್ಟು ಚೆನ್ನಾಗಿ ಕಳೆದು ಬಿಡ್ತದೆ. ಆಮೇಲೆ ಇದು ಯಾವಾಗ ಮಣ್ಣು ಸಡ್ಲ ಆಯ್ತದ ಶಂಕರಣ್ಣ, ಈ ಮಣ್ಣೊಳಗೆ ಗಾಳಿ ಆಡಕ್ ಶುರು ಆಯ್ತದೆ. ಈಗ ನೋಡು ಎಲ್ಲ ಒಂಥರ ಫ್ಲಾಟ್ ಆಗ್ಬಿಟ್ಟೈತೆ, ಹೌದು ಗಟ್ಟಿ ಆಗ್ಬಿಟ್ಟಿರ್ತದೆ, ಹೋಗ್ಲ ನೀನು ಈ ಸೈಕಲ್ ಪಂಪ್ ತಗೊಂಡ್ ಹಾಕಿದ್ರು ಹೋಗ್ಲ ಅಲ್ಲ ಅಷ್ಟೊಂದು ಬಿಗಿ ಆಗಿರ್ತದೆ. ಯಾವ ಸ್ವಲ್ಪ ಸಡ್ಲ ಆಗ್ಬಿಡ್ತದ ಒಳ್ಳೆ ಚೆನ್ನಾಗಿ ಗಾಳಿ ಆಡ್ತದೆ. ಅಲ್ಲ ನೀನು ಅಂಶಗಳು ನೀನು ಹೇಳುವಂತಿರು, ನಿಂಗೆ ಯಾಕೆ ಕೆಮ್ಮು ಕಡಿಮೆ ಆಯ್ತಿಲ್ಲ ಅಂತ ಹೇಳಿ ಆಮೇಲಿಂದ ನಾನು ಮೀನಕನ ಕೈಯಲ್ಲಿ ಕಸಾಯದ ಬಗ್ಗೆ ಹೇಳಿಸ್ತೀನಿ. ಈ ಮಣ್ಣು ಸಡ್ಲ ಆಗೋದು ಹೇಳ್ತಿದ್ದೆ ಹೇಳಿ, ಅದೇ ಮಣ್ಣು ಎಲ್ಲ ಸಡ್ಲ ಆಯ್ತದ, ಮಣ್ಣು ಸಡ್ಲ ಆಗೋದ್ರಿಂದ ಈ ಗಾಳಿ ಚೆನ್ನಾಗಿ ಆಡ್ತದೆ, ಗಾಳಿ ಚೆನ್ನಾಗಿ ಆಡೋದ್ರಿಂದ ಈ ಮಣ್ಣೆಲ್ಲ ಚೆನ್ನಾಗಾಯ್ತದೆ ಅಂತ ಒಂದು. ಎರಡನೇದು ನೀನ್ ಆಗ್ಲೇ ಹೇಳ್ದಂಗೆ ಒಳಗಡೆ ಏನು ಕೀಟ ಪಾಠ ಇರ್ತವೋ ಕೋಶಗಳಿರ್ತವೆ, ಈ ಕೋಶಾವಸ್ಥೆಯಲ್ಲಿ ಇರ್ತವೋ ಗೊತ್ತಲ್ಲ, ಈಗ ಅದು ಮೊಟ್ಟೆ ಅವಸ್ಥೆಯಲ್ಲಿ ಇರ್ತದೆ, ಆಮೇಲೆ ಮರಿ ಆಯ್ತದೆ, ಈ ಹುಳಿನಂಗೆ ಆಡ್ತದೆ, ಆಮೇಲೆ ಪತಂಗ ಆಯ್ತದೆ, ಚಿಟ್ಟೆ ಏನೇನೋ ಆಯ್ತವಲ್ಲ, ಈಗೆಲ್ಲ ಕೋಶಾವಸ್ಥೆಯಲ್ಲಿ ಇರ್ತವೆ. ಈಗ ನೋಡಪ್ಪ ಈ ಒಂದು ಮಳೆ ಬಿದ್ದ ತಕ್ಷಣ ಮಾಗಿ ಉಳುಮೆ ಮಾಡ್ಬಿಟ್ರೆ ಶಂಕರಣ್ಣ ಬಾರಿ ಚೆನ್ನಾಗ್ತದೆ. ಮಾಗಿ ಉಳುಮೆ ಮಾತ್ರವ ಈ ನೀರ್ ಏನ್ ಉಳ್ತದ ಅದ್ ಕಡ್ಲಾಗೆ ಮಾಡ್ಬೇಕು ಯಾವಾಗ್ಲೂ, ಯಾಕೆಂದ್ರೆ ಇನ್ನೊಂದು ಮಳೆ ಬಂದ್ರೆ ಆ ನೀರು ಅಲ್ಲಿ ಇಂಗ್ಬೇಕು ಅಂದ್ರೆ ಆಚೆ ಹೋಗ್ಬಾರ್ದು, ಆಚೆ ಹೋಗ್ಬಾರ್ದು. ಈಗಾಗಲೇ ಹೇಳಿದ್ನಲ್ಲ ಈ ಒಳಗಡಿಕೆಲ್ಲ ಕಡ್ಡಿ ಕಸ ಎಲ್ಲ ಸೇರ್ಕೊಂಡಿರ್ತವೆ, ಅಲ್ಲಿ ನೀರ್ ಹಿಂಗ್ ಬಿಡ್ತು ಅಂತ ಅಂದ್ರೆ ಎಲ್ಲಾನು ಬೇಗ ಕರಗಿಸ್ಬಿಡ್ತದೆ, ಚೆನ್ನಾಗಿ ಬೇಗ ಕರೀತದೆ, ಒಳ್ಳೆ ಗೊಬ್ಬರ ಆಯ್ತದೆ. ಒಳ್ಳೆ ಗೊಬ್ಬರ ಆಯ್ತದೆ ಅಂದ್ರೆ ನೀನ್ ಹೇಳೋದು ಮೊದಲನೇ ಉಕ್ಕೆ ನೇರವಾಗಿ ಹೊಡ್ಕೋಬಿಟ್ಟು ಎರಡನೇ ಉಕ್ಕೆ ಅಡ್ವಾಗಿ ಹೊಡ್ಕೋಬೇಕು ಅಂತ ಹೇಳ್ತಿದ್ಯಾ. ಹೌದು. ಆಮೇಲೆ ನೋಡು ಈ ಕಳೆ ಬೀಜಗಳು ಇರ್ತಾವಲ್ಲ ಅವು ಎಲ್ಲವ ನಾಶ ಆಗ್ಬಿಡ್ತವೆ. ಉಳುಮೆ ಮಾಡ್ತೀವಲ್ಲ ಆಗ್ಲೇ ಹೇಳಿದ್ರೆ ನೋಡು ಹಸಿರುಗ ಅಲ್ಲೆಲ್ಲ ಅಲ್ಲೆಲ್ಲ ಚೆನ್ನಾಗ್ ಕಾಣಿಸ್ತವೆ ಅಂತ ಹೇಳ್ಬಿಟ್ಟು ಅವೆಲ್ಲ ಸತ್ತೋಗ್ಬಿಡ್ತಾವ ಶಂಕರಣ್ಣ. ಮುಂದಕ್ಕೆ ನಾವೇನ್ ಬೆಳೆ ಮಾಡ್ತೀವ ಮಳೆ ಬರ ಅಂತ ಪ್ರಮಾಣ ಕಡಿಮೆ ಆಯ್ತದೆ. ಇಷ್ಟು ಅನುಕೂಲ ಇರೋದ್ರಿಂದ ಈ ಮಾಗಿ ಉಳುಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಅದು ನೀನ್ ಮಾಡಿಲ್ಲ ಅಲ್ವಾ, ಇಲ್ಲಿ ಬಿಡು. ಈಗ ಈಗ ಏನ್ ಮಳೆ ಬಂದು ಹೋಯ್ತಲ್ಲಪ್ಪ, ಏನ್ ಹಂಗೆ ಇರ್ತದ? ಇಲ್ಲ, ಇವತ್ತಲ್ಲ ನಾಳೆ ಬಂದೇ ಬರ್ತದೆ, ಮಳೆ ಬಂದೇ ಬರ್ತದೆ. ಬಂದು ಬೆಳಗ್ಗೆಲೆ ಹೋಗನ್ ಶಂಕರಣ. ಅಲ್ಲ ಆದ್ರೆ ಹದ ಸಿಕ್ದಾಗ ಬಿಟ್ಬಿಟ್ಟು ಈಗ ಇನ್ಯಾವ್ ಬರ್ತದೆ ಅಂತ ಕಾಯ್ತಾ ಕೂತಳಂಗ್ ಮಾಡ್ಬಿಟ್ಟಲ್ಲ. ಅದೇ ಅದೇ ಈಗ ಏನು ಅಂತ ಅಂದ್ರೆ ಯಾವ್ಯಾವ ಕೆಲಸ ಯಾವಾಗ ಮಾಡ್ಕೋಬೇಕು ಅವಾಗ್ಲೇ ಮಾಡ್ಕೋಬೇಕು. ಅದಕ್ಕೆ ಈಗ ನೋಡು ಈಗ ಎಲ್ಲ ಟ್ರಾಕ್ಟರ್ ಉಳ್ಸಕ್ಕೆ ಶುರು ಮಾಡ್ಕೊಂಡು ಅವ್ನು ಟ್ರಾಕ್ಟರ್ ಬರೋವರೆಗೂ ಕಾಯ್ಕೊಂಡ್ ಕುತ್ಕೊಂಡಿರ್ಬೇಕು ಆಯ್ತಾ. ಈ ಟ್ರಾಕ್ಟರ್ ಬರೋವರೆಗೂ ಇಲ್ಲ ಹದ ಹಂಗೆ ಇರ್ತದೆ, ಇರೋದಿಲ್ಲ. ಆಮೇಲೆ ಈ ಟೈಮಲ್ಲಿ ಅವ್ರಿಗೆ ಏನು ಭಾರಿ ಡಿಮ್ಯಾಂಡ್ ಡಿಮ್ಯಾಂಡ್ ಡಿಮ್ಯಾಂಡ್ ಅಂತಂದ್ರೆ ಈಗ ಒಂದೂರಲ್ಲಿ ಒಬ್ಬನ ಇಬ್ಬನ ಇಟ್ಕೊಂಡಿರ್ತಾನೆ, ಹೆಚ್ಚು ಅಂದ್ರೆ ಮೂರ್ ಜನ. ಊರವ್ರಿಗೆಲ್ಲ ಜಮೀನ್ ಇರ್ತದೆ, ಒಂದಿಬ್ರ ಹತ್ರ ನಾಲ್ಕು ಚಂದ ಹತ್ರ ಎತ್ತಿರ್ತವೆ, ಬಾಕಿ ಅವ್ರಿಗೆ ಎಲ್ಲರಿಗೂ ಬೇಕಾ ಬೇಕಾ ಟ್ರಾಕ್ಟರ್. ಟ್ರಾಕ್ಟರ್ ಎಲ್ಲರೂ ಇಟ್ಕೊಳಕ್ ಹಾಕಲ್ವಾ, ಮನ್ಸ್ ಮಾಡಿ ಇಟ್ಕೋಬಹುದು ಎಲ್ಲರೂ ಹಾಕಲಕ್ಕ ಶಂಕರಣ್ಣ. ಒಂದ್ ಅರ್ಧ ಎಕರೆ ಕಾಲಕ್ರಲ್ಲ ಇಟ್ಕೊಳಕ್ ಅವ್ರಿಗೆ ಆಗದೆ ಇಲ್ಲ ಬಿಡು. ಅದೇ ದನ ಕಟ್ಕೋಬಹುದ ಗ್ಯಾರಂಟಿ, ಎತ್ತಿ ಇಟ್ಕೋಬಹುದ. ಹೌದೌದು, ಕಾಲಕ್ರೆ ಇದ್ರು ಇಟ್ಕೋಬಹುದು, ಅದ್ ಇಲ್ದಿದ್ರು ಇಟ್ಕೋಬಹುದು. ಮನೆಗಂತೇನೋ ಅಣ್ಣ ಏನತ್ರ ಅವೇ ತಗೊಂಡ್ ನೀನ್ ಆರು ಹುಡುಗ ಆಗೇ ಹೋಯ್ತಪ್ಪ ಅಂತ ಹೇಳ್ತಿರೋದು. ನನ್ಗ ಹಾಕಲ್ಲ ನೀನ್ ಬಂದು ಕೊಡು ಅಂತ ಅಂದ್ರೆ ಇನ್ನೊಂದೇನ್ ಮಾಡ್ಬೇಕಲ್ಲ ವತ್ನನ್ಸ ಒಂಚೂರು ಉಳ್ಮೆ ಮಾಡಕ್ ಶುರು ಮಾಡ್ಬಿಟ್ರೆ ಬೇಸಿಗೆದಾಗೆ ಬೇರೆ ವಿಪರೀತ ಅಲ್ವಾ ಅಂತ ಅನ್ನು ಅದಕ್ಕೊಂದ್ ನಾಲ್ಕು ಕಾರಣ ಹೇಳ್ತಾನೆ ಯಾಕೆ ಉಳಕ್ ಹಾಕಲ್ಲ ಇಲ್ಲ ಈಗ ಅದ್ನೇ ಹೇಳಕ್ ಬಂದ ಮೀನಕ್ಕ ಈಗ ಏನಿಲ್ಲ ಹೇಳ್ಬಿಟ್ಟು ಅಂದ್ರೆ ಈಗ ಏನ್ ಗೊತ್ತ ಮೀನಕ್ಕ ಈಗ ನಿನ್ ಮನೇಲಿ ಕೋಳಿ ಸಾಕಂದಿದ್ಯಾ ಕುರಿ ಸಾಕಂದಿದ್ಯಾ ಈಗ ನೀನೇನಾದ್ರೂ ಅವಕ್ಕೆ ಮೇವ್ ಹಾಕ್ಬೇಕಾದ್ರೆ ಜೊತೆಗೆ ಹಂದಿನೂ ಅವ್ ನೋಡವ ಈಗ ನೀನು ಅವಕ್ಕೆ ಮೇವ್ ಹಾಕ್ಬೇಕಾದ್ರೆ ನೀನ್ ಹೋಗಿ ಹಾಕ್ಬೇಕಾದ್ರೆ ಅವು ನಿನ್ನ ಯಾವ ತರ ನೋಡ್ತವೆ ಬಂದ್ ಯಾವ ತರ ಮೇವ್ ತಿಂತವೆ ಅದೇ ತರ ನಾನೇನಾದ್ರು ನೀ ಸಾಕಿರೋ ಪ್ರಾಣಿಗಳ ಹತ್ರ ಬಂದ್ಬಿಟ್ಟು ನಾನೇನಾದ್ರು ಮೇವ್ ಹಾಕಕ್ ವಿಷಯ ಹಂಗಾಗಿ ಅದನ್ನ ತಿದ್ದಿ ತೀಡಿರೋನು ಅಣ್ಣಯ್ಯ ಅವು ಹೇಳ್ದಂಗೆ ಕೇಳ್ತವೆ ಸಾಲದಕ್ಕೆ ಅವನು ಬರೀ ಸುಮ್ನೆ ಹಿಂಗ್ ಅರಾರ ಅಂದ್ರೆ ಸಾಕು ಬಾಲಂಗ್ ಮುಟ್ಟಿರ್ ಸಾಕು ಎಷ್ಟು ಚಂಗ ನೋಡ್ತವೆ ನಾನೊಂದ್ ಹೇಳ್ತೀನಿ ನೀನ್ ಆ ರೋಡು ಅಣ್ಣಯ್ಯ ಬಂದ್ಬಿಟ್ಟು ಅರಾರ ಅನ್ನಕ್ ನಿಂತ್ಕೊಳ್ಳುತ್ತೆ ಎದುರುಗಡೆ ನಿನಗೆ ಅರ್ಥನೇ ಹಾಕಲ್ಲ ನಾನು ಹೇಳೋ ವಿಚಾರ ಹೋಲಿ ಬಿಡು ಕೋಳಿ ಕುರಿಯಲ್ಲೂ ಸಿಂಹ ಹುಲಿ ಅನ್ಕೊಂಡ್ಬಿಟ್ಟವನೆ ಅದೇ ಮತ್ತೆ ದನಿ ಬುದ್ರಾಯ್ತಲ್ಲ ಪ್ರಾಣಿಗಳಿಗೆ ಅರಾರ ಅಣ್ಣಯ್ಯನ್ ದನಿ ಬೀಳುತ್ತೆ ಹಿಂದೆ ಇರೋ ನೀನು ಏನಾಯ್ತದಪ್ಪ ಏನಾಕಲ್ಲ ಆದ್ರೆ ಅವು ಸರಿಯಾಗಿ ಅಕಡಿಕಿ ಕಡೆಗೆ ಹೋಗ್ದಂಗೆ ನೆಟ್ಟು ಉಳ್ಬೇಕಾದ್ರೆ ನಾನೇನಾದ್ರು ಬಾರ್ಕೋಲ್ ಇತ್ತಿದ್ರೆ ಅಣ್ಣಂಗ್ ಅಲ್ಲೇ ಜೀವ ಜಳ್ಳ ಅಂತದೆ ಬಾರ್ಕೋಲ್ ಹೊಡ್ಕೊಳ್ಳಿದ್ದಿರ್ತೇನೆ ನಾನು ನನ್ನ ಎತ್ತುಗಳ ಅಲ್ಲ ಅದಕ್ಕೆ ಹೇಳೋದು ನಿನ್ ಮಾತು ಅಂದ್ರೆ ಸಾಕು ಬಡಗ ಹೋಯ್ತಾ ಇರ್ತವೆ ಅಲ್ವಾ ಆಯ್ತು ಬಿಡ್ರಪ್ಪ ಈಗ ಇಬ್ಬರಿಗೂ ಬೇಸರ ಬೇಡ ಈಗ ನಾಳೆ ಸಾಧ್ಯವಾದ್ರೆ ಆರು ಹುಡುಗಣೆಯ ಆಯ್ತಾ ಹಂಗೇನ್ ತುಂಬಾ ಏನ್ ತೇವ ಏನ್ ಆರೋಗಿಲ್ಲ ಮತ್ತೀಗ ಇನ್ನೂ ಏನ್ ಪೂರ್ಣ ಪ್ರಮಾಣದಲ್ಲಿ ಇಬ್ಬನಿ ನಿಂತಿಲ್ವಲ್ಲ ಹಂಗಾಗಿ ಸಾಧ್ಯವಾದ್ರೆ ನಾಳೆ ಕೊಡು ಇಲ್ಲಾಂದ್ರೆ ಭಾನುವಾರ ಅತ್ಲಾಗಿ ಹೆಂಗಿರೋ ನಾನು ನಾಳೆ ಕೊಟ್ಟು ಬೀಜ ಗೀಜ ತಂಕತೀನಿ ಭಾನುವಾರ ಅತ್ಲಾಗಿ ಹುಡ್ಕೊಳಕಾಯ್ತದಾಗ ಹೌದು ಆಮೇಲೆ ನೋಡು ಇನ್ನೊಂದು ಕೆಲಸ ಮಾಡ್ಕೋಬೇಕು ಶಂಕರಣ್ಣ ನಾವು ಈಗಲೇ ಯಾಕೆ ಅಂತ ಅಂತಂದ್ರೆ ನಾವು ಹೆಂಗೆ ಅಂತ ಅಂದ್ರೆ ಎಲ್ಲಾನು ಆ ಟೈಮ್ ಮಾಡಕ್ ಹೋಯ್ತಿವಿ ಬೆಂಕಿ ಬಿದ್ದೈತೆ ಅಂತಂದ್ರೆ ಅವಾಗ ಗುಂಡಿ ತೆಗಿಯಕ್ ಹೋಯ್ತಿವಿ ನಾವು ಆತರ ಆಗ್ಬಾರ್ದು ಆತರ ಆಗ್ಬಾರ್ದು ಅಂತ ಅಂದ್ರೆ ನೋಡಪ್ಪ ಇನ್ನೆಲ್ಲ ಮುಂಗಾರು ಬಂದ್ಬಿಡ್ತದ ನಮ್ಗೆ ಒಂದ್ ಎರಡು ತಿಂಗಳು ಅದ್ರೊಳಗಡೆ ನಾವು ಮುಂದಕ್ಕೆ ಏನ್ ಹಾಕ್ಬೇಕು ಯಾವ ಹೊಲಕ್ಕೆ ಯಾವ್ದು ಹಾಕ್ಬೇಕು ಎಷ್ಟು ಹಾಕ್ಬೇಕು ಇದೆಲ್ಲಾನು ಈಗಲೇ ಯೋಚನೆ ಮಾಡಿ ಇಟ್ಕೋಬೇಕು ಶಂಕರ್ ಅಲ್ಲ ನಿಜವಾದ ಮಾತಿದು ಯಾಕೆಂತಂದ್ರೆ ಈಗ ಪರೀಕ್ಷೆ ಬಂದಾಗ ಆಗ ಓದಕ್ ಹೋದ್ರಂತಲ್ಲ ಹಂಗೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು ಈಗ ಹಣೆ ಹೇಳ್ದಂಗೆ ಈಗ ನಾವು ಮುಂದಿನ ಮುಂಗಾರು ಐತಲ್ವ ಮುಂಗಾರಿಗೆ ಏನೋ ಇನ್ನೊಂದ್ ವಾರ 15 ದಿನ ಇಲ್ಲ ಇನ್ನು ಬರ್ತೇಗ ಎರಡೆರಡುವರೆ ತಿಂಗಳು ಮೂರ್ ತಿಂಗಳು ಅಂತಾನೆ ಆಯ್ತಾ ಹಂಗಾಗಿ ಈಗ ಮುಂಗಾರಿಗೆ ಪೂರ್ವಕವಾಗಿ ನಾವೀಗ ಏನ್ ತಯಾರಿ ನಡ್ಸ್ಕೋಬೇಕು ಅದ್ರ ಹಿಂದೆ ನೋಡು ಹಣೆ ಆಗ್ಲೇ ಹೇಳ್ದಂಗೆ ಮಾಗಿ ಉಳ್ಮೆ ಮಾಡ್ಕ ಬೇಕಾಗಿದ್ದು ಇಷ್ಟೊಳಗಡೆ ತಪ್ಪಾಗ್ಬಿಟ್ಟೈತೆ ಇರ್ಲಿ ಇನ್ನೇನೋ ಆಮೇಲೆ ಇನ್ನೊಂದೇನ್ ಗೊತ್ತಾನೆಯ ಈಗ ಹೊಲ ಬಿಟ್ಬಿಡು ನಂದು ಗದ್ದೆಲಿ ಪಸಿ ಇನ್ನು ಏನು ಆರಿಲ್ಲ ಆಯ್ತಾ ಗದ್ದೆನಾರು ಉತ್ಕೊಡತ್ಲ ಹೋಗಲಿ ಅಲ್ಲ ಗದ್ದೆನಾರು ಉತ್ಕೊಡ್ತೀನಿ ಆಮೇಲೆ ಗದ್ದೆ ಉತ್ಬಿಟ್ಟು ಹಂಗೆ ಬಿಡೋದ್ಬೇಡ ಶಂಕರಣ್ಣ ಪಸಿ ಐತೆ ಅಂತ ಹೇಳಿ ನಿನ್ಗುವೆ ಒಂದಿಷ್ಟು ತಣ್ಣಿ ತಗೊಂಬಿಡು ಅಲ್ಲ ಅದಕ್ಕೆ ಹೇಳ್ತೀರ ಎಳ್ಳು ತಗೊಂಬ ಈ ಒಂದಿಷ್ಟು ಬೇಕಾದ್ರೆ ಉದ್ದು ಈ ಹೆಸರು ನೋಡು ಉದ್ದು ಹೆಸರು ತಡ್ಡಿ ಎಲ್ಲವಲ್ಲ ಇವು ಭಾರಿ ಕಡಿಮೆ ಟೈಮಲ್ಲಿ ಬರೋ ಅಂತ ಏನ್ ಒಂದು 60-70 ದಿವಸ ಅಂತೂ ಎರಡು ತಿಂಗಳು ಅಂತ ಅನ್ಕ ಎರಡು ತಿಂಗಳು ಬೇಕು ಎರಡು ತಿಂಗಳ ಯಾವ್ದು ಬರ್ತದೆ ನಾನು ಈಗ ಅದನ್ನೇ ಹೇಳುವ ಅಂತಿದ್ದೆ ನನಗೆ ಒಂದ್ ಖರ್ಚು ಮಾಡಕ್ ಹೊಸಿ ಕಾಸು ಬೇಕಲ್ಲ ಕಡಿಮೆ ದಿನದಲ್ಲಿ ಏನಾದ್ರೂ ಬೆಳೆಯೋದು ಹೇಳು ಅಣ್ಣಯ್ಯ ಅಂತ ಕೇಳುವ ಅಂತಿದ್ದೆ ನನ್ ಮನ್ಸು ಅರ್ಥ ಆಗ್ಬಿಡ್ತು ಅಣ್ಣಯ್ಯದಲ್ಲಿ ಎಲ್ಲಾದ್ರೂ ಕಡಿಮೆ ಬೆಳೆ ಕಡಿಮೆ ಅಂತವನ್ನೇ ಬೆಳೆಯೋದು ಮುದ್ದಿಂದ ಹಂಗೆ ಈಗ ನೋಡಪ್ಪ ಉದ್ದು ಬೆಳಿತೀವ ಹೆಸರು ಬೆಳಿತೀವ ಆಲೂಗಡ್ಡೆ ಅದು ಎಲ್ಲ ಒಂದು 80-90 ದಿವಸಕ್ಕೆ ಬಂದ್ಬಿಡುತ್ತೆ ಮೂರ್ ತಿಂಗಳ ಬೆಳೆ ಆಯ್ತಾ ಇವ ನೀನು ಮೂರು ಬೀಜಗಳ ರೆಡಿ ಮಾಡ್ಕೋಬೇಕು ಇಲ್ಲ ಈಗ ಅದಕ್ಕೆ ನಾಳೆಗೆ ಪೇಟೆ ಹೋಯ್ತಿದ್ದೀನಲ್ಲ ನಾಳೆ ಹೋಗಿ ಈ ಕೃಷಿ ಇಲಾಖೆಲಾಗ್ಲಿ ಅಥವಾ ಬೇರೆ ಯಾವ್ದಾದ್ರು ಇಲಾಖೆಗೆ ಹೋಗ್ಬಿಟ್ಟು ಹೆಂಗಿದ್ರು ಈ ದ್ವಿದಳ ಧಾನ್ಯದ ಕಾಳುಗಳು ಕೊಡಿ ಅಂತ ಕೇಳಿದ್ರೆ ಕೊಡ್ತಾರಲ್ವಾ ಅದನ್ನ ಒಂದು 2-2 ಕೆಜಿನ 4-4 ಕೆಜಿನ ತಂದ್ಬಿಡ್ತೀನಿ ಈಗ ಮತ್ತೆ ಅದೇನೋ ಹೇಳ್ತಿದ್ದಲ್ಲ ಈಗ ಇವನ್ನ ಹಾಕಲ್ವ ಏನು ಸಾಲ ಹುಡ್ಕೊಳ್ಳೋದು ಬೇಡ ಅಂತದ್ ಬೇಡ ಅಂತ ಬೇಡ ನಾನು ಉಳ್ತೀನಿ ಹಿಂದ್ಗಡೆ ನೀನ್ ಎರ್ಚ್ಕೊಬಿಡ ಎಲ್ಲನೂ ಸರಿ ಸರಿ ಅದ್ರ ಪಾಡ್ಗ ಬರ್ತದೆ ಶಂಕರಣ್ಣ ಅದು ನೋಡು ಎಷ್ಟು ಕಾಳು ಬರ್ತದೋ ಬರ್ಲಿ ಆಯ್ತಾ ಹಸಿ ಕಾಳು ಎಷ್ಟು ಆಯ್ತದೋ ಅಷ್ಟು ತಿನ್ನ ತಣ್ಣಿ ಕಾಳಾಗ್ಬೋದು ಹೆಸರು ಕಾಳಾಗ್ಬೋದು ಉದ್ದಿನ ಕಾಳಾಗ್ಬೋದು ಉದ್ದಿನ ಕಾಳು ಹಸಿವು ತಿನ್ನಕ್ ಹಾಕಲ್ಲ ಹೇಳ ಸುಮ್ನೆ ಆಯ್ತಾ ಎಷ್ಟು ಆಯ್ತದೋ ಹಸಿವ ಬುಡ್ಸ್ಕೊಂಡು ತಿನ್ನ ಶಂಕರಣ್ಣ ತಣ್ಣಿ ಕಾಳಲ್ಲಿ ಬೇಕಾದ್ರೆ ತಂದು ಕೊಟ್ರು ಒಂದಿಷ್ಟು ಒಡೆನ ಮಾಡ್ಕೊಡ್ತಾಳೆ ಬಿಸಿಲಿಗೆ ಹಾಕೊಂಡು ಒಣಗಿಸ್ಕೊಂಡು ಬೇಳೆ ಮಾಡ್ಬಿಟ್ಟು ಮಾಡ್ತಾಳೆ ಅದಂತೂ ಸಖತ್ತಾಗಿರ್ತದೆ ಆಯ್ತಾ ಆಮೇಲೆ ಉಳಿದವೆಲ್ಲ ತೆಳದು ಮಾಡ್ಕೊಳ್ಳೋಣ ಅದು ಆಯ್ತದೆ ಆಯ್ತಾ ತೆಳದು ಮಾಡ್ಕೊಂಡು ಮಳೆ ಇಟ್ಕೊಳ್ಳೋದ್ರೊಳಗೆ ಎಲ್ಲ ಎತ್ಕೊಳ್ಳೋಣ ಆಮೇಲೆ ಇನ್ನೂ ಬಿಡ್ತಾ ಇದ್ರೆ ಬಿಟ್ಬಿಟ್ಟು ಎಲ್ಲನೂ ಶಂಕರಣ್ಣ ಒಂದು ನೀರ್ ಕಟ್ಬಿಟ್ಟು ಒಂದಕ್ಕೆ ಹೊಡೆದ್ಬಿಟ್ಟ ಅಂತ ಅಂದ್ರೆ ನಿನಗೆ ಭತ್ತಕ್ಕೆ ಎಂತ ಗೊಬ್ಬರ ಆಯ್ತದೆ ಅಂತೀಯ ನೀನ್ ಚೀಲದ ಗೊಬ್ಬರ ತರೋದೇ ಬೇಡ ನೀನು ಖಂಡಿತವಾಗ್ಲೂ ಅಂತ ಗೊಬ್ಬರ ಆಯ್ತದೆ ಎಂತ ಒಳ್ಳೊಳ್ಳೆ ಮಾಹಿತಿ ಕೊಡ್ತು ಅಣ್ಣಯ್ಯ ಆಮೇಲೆ ಈಗ ಎಲ್ಲದ್ನೂ ನೋಡ ಇನ್ನೊಂದು ಇಂಪಾರ್ಟೆಂಟ್ ನಾನು ನಿನ್ಗೆ ಹೇಳ್ತಾ ಇದ್ದೆ ಒಂದು ನಾವ್ ಏನ್ ಹಾಕ್ಬೇಕು ಏನ್ ಬಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕು ಆಯ್ತಾ ಆಮೇಲೆ ನಾವು ಹೊರಗಿನಿಂದ ತರೋದ್ ಯಾವ್ದು, ಮನೇಲಿ ಬಳಕೆ ಮಾಡೋದ್ ಯಾವ್ದು, ಇದನ್ನ ಯೋಚನೆ ಮಾಡ್ಕೋಬೇಕು. ಈಗ ಬೀಜ ಅಂದ್ರೆ ಎಲ್ಲವಕ್ಕೂ ನಾವೇನು ಅಲ್ಲಿ ಸೊಸೈಟಿ ಮುಂದ್ಗಡೆ ಹೋಗಿ ನಿಂತ್ಕೊಳ್ಳಕ್ಕೆ ನಾವು ಒಂದಷ್ಟು ಬೀಜ ಮಾಡ್ಕೊಳ್ಳಂತ ಇಟ್ಕೊಂಡಿದೀವಿ, ಕಲ್ತ್ಕೊಂಡಿದೀವಿ, ಮಾಡ್ಕೊಂಡಿದೀವಿ. ಈ ತಂಡಿ ಕಾಳು ಇರ್ಬೇಕು ನಿನ್ ಮನೇಲಿ, ಕಾಳು ಐತೆ, ಎಳ್ನು ಇಟ್ಟಿರ್ತೀಯ. ಇವು ಒಂದು, ಎರಡನೇದು ಇನ್ನ ಮತ್ತೆ ಈಗ ರಾಗಿ ಒಗ್ಗ ಹಾಕಬೇಕಾಯ್ತದೆ ಆಯ್ತಾ. ಇನ್ ಬೇರೆ ಬೇರೆ ಒಂದಷ್ಟು ಈ ಅವರೆಕಾಳು ತೊಗರಿಕಾಳು ಇವ್ರು ಎಲ್ಲಾನು ಬೀಜ ಮಾಡಿ ಇಟ್ಟಿರ್ತಾರೆ ಮನೇಲಿ. ಇವೆಲ್ಲ ಹೆಂಗವೆ ಅಂತ ಒಂದ್ಸರಿ ನೋಡ್ಕೋಬೇಕು, ಪರೀಕ್ಷೆ ಮಾಡ್ಕೋಬೇಕು ಅಂತೀಯ. ಪರೀಕ್ಷೆ ಮಾಡಿ ನೋಡ್ಕೋಬೇಕು ಪರೀಕ್ಷೆ ಅಂತ ಅಂತಂದ್ರೆ ಅದ್ರದ್ದು ಮೊಳಕೆ ಪ್ರಮಾಣ ಚೆನ್ನಾಗೈತ. ಒಂದ್ ನೂರ್ ಕಾಳು ತಾಂಡ್ ನೆನೆ ಹಾಕಿದ್ರೆ ಮೊಳಕೆ ಬರ್ತದೆ, ಚೆನ್ನಾಗಿತ್ತ ಅವು ಬಳಸೋಣ, ಒಂದ್ 95 ಮೇಲೆ ಇರ್ಬೇಕು ಅವು, ಹಂಗಿದ್ರು ಬಳಸೋಣ, ಇಲ್ಲ ಅಂದ್ರೆ ಹೊಸ ತರಂಬಿಡು. ಇಲ್ಲ ಈಗ ಏನ್ ಗೊತ್ತಾ, ಪರೀಕ್ಷೆ ಮಾಡೋದು ಅಂದಾಗ ಒಂದ್ ವಿಚಾರ ಜಪ್ತಿ ಆಯ್ತು. ನಮ್ಮ ಅಜ್ಜಿ ವರ್ಷ ವರ್ಷ ಹಂಗೆ ಮಾಡೋದು, ಏ ಮಗ ನೀನು ಸುಮ್ನೆ ಪೇಟೆಗೆ ಹೋಗ್ಬಿಟ್ಟು ಅಂಗಡಿ ಪಂಗಡಿಲೆಲ್ಲ ತರಕ್ ಹೋಗ್ಬೇಡ, ಈ ಸಲ ಏನ್ ಬೆಳೆ ಬೆಳೆದಿರ್ತೀಯ ಆ ಬೆಳೆದು ಕಾಳ ಚೆನ್ನಾಗಿರೋದು ಒಂದ್ ಭಾಗ ತಗೋಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಅವನ್ನ ಹೆಂಗಿದ್ರು ಈ ಬೂದಿ ದೈತಲವ ಬೂದಿ ಒಳಗಡೆ ಈ ಬೀಜವ ಚೆನ್ನಾಗಿ ಕಲ್ಸ್ಬಿಟ್ಟು ಒಲೆ ಮೇಲೆ ಕಟ್ಟಿದ್ರೆ ನೆಕ್ಸ್ಟ್ ನೀನು ಏನು ನೀನು ಬಿತ್ತನೆ ಮಾಡ್ತೀಯ ಆಗವ ತಗೋಬಿಟ್ಟು ಒಸಿ ನೀರ್ಗೆ ಹಾಕದವ, ನೀರಿಗೆ ಹಾಕಬಿಟ್ಟು ಯಾವ ಮುಳುಗ್ತವೆ ಅವನ್ನ ತಗೊಂಡ್ ಬಳಸ್ಕೊಳ್ಳೋದು, ಯಾವ ತೇಳ್ತವೆ ಅವು ಬೇಡ ಅಂತವ. ನೀನ್ ನಂಬಕಲ್ಲ, ಯಾವಾಗ ನಮ್ಮ ಅಜ್ಜಿ ಈ ತರ ಮಾಡೋದು, ನೀನ್ 90 to 100 ಬೀಜ ಚೆನ್ನಾಗಿರುವ. ಮತ್ತೆ ಕೆಲವು ಮಣ್ಣು ಕಟ್ಟು ಇಟ್ಟಿರ್ತಾರಲ್ವಾ ಸಂಕರ್ಣ, ಒಳ್ಳೆ ಚೆನ್ನಾಗಿರ್ತದೆ ಅದು, ಎಲ್ಲೂ ಅಳಗೇ ಇರಕ್ಕಲ್ಲ, ತುಂಬಾ ಚೆನ್ನಾಗಿರ್ತವೆ. ಅದನ್ನೇ ಹೇಳ್ತಾ ಇದ್ದೆ ಈಗ. ಹಂಗಾಗಿ ಅಣೆ ಹೇಳ್ದಂಗೆ ಈಗ ನಾವೀಗ ಮನೇಲಿರೋ ಬೀಜಗಳನ್ನ ತಗೊಂಡು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ. ನನಗೆ ಇಷ್ಟ ದಿನ ನೋಡಿ ಐಡಿಯಾನೇ ಆಗಲಿಲ್ಲ, ನಾನು ಆಗ್ಲಿಂದ ನಾಳೆ ಪೇಟೆಗೆ ಹೋಯ್ತೀನಿ, ನಾಳೆ ಪೇಟೆಗೆ ಹೋಯ್ತೀನಿ, ತಗೋಬರ್ನ ತಗೋಬರ್ನ ಅಂತ ಜ್ಞಪ್ತಿ ಮಾಡಿದ್ಮೇಲೆ ನಮ್ಗೆಲ್ಲ ಗೊತ್ತಾಗ್ಲಿಕ್ಕೆ ಮುಡ್ಸಕ್ರ. ಈಗ ಅವತ್ ನಾವ್ ಮಾತಾಡಿದ್ವಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ನಾವು ಸುಮ್ಮನೆ ಓಡಾಡ್ಕೊಂಡಿದ್ರೆ ಹೆಣ್ಮಕ್ಳು ಸುಮ್ಮನೆ ಇರ್ತಾರ? ಯಾಕೆ ಅಂತ ಅಂದ್ರೆ ಸ್ವಲ್ಪ ಮುಂದಾಲೋಚನೆ ಜಾಸ್ತಿ ಅವ್ರಿಗೆ ಆಯ್ತಾ. ನಾವು ಬರೀ ಇವತ್ತಿಂದ ಯೋಚನೆ ಮಾಡ್ತೀವಿ, ಅವ್ರ ಹಂಗಲ್ಲ. ನಾಳೆ ನಮ್ ಮಕ್ಳು, ಅವ್ರ ಮಕ್ಳು, ಮೊಮ್ಮಕ್ಳು, ಮರಿ ಮಕ್ಳ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಅವು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಏನೇನ್ ಬೇಕು ಅವ ಕೈಲಾದಷ್ಟು ಮಾಡ್ತಾರೆ. ಖಂಡಿತ ಖಂಡಿತ ಖಂಡಿತ. ನೀನ್ ಹೇಳ್ದಂಗೆ ನೋಡು, ನನಗೆ ಆ ಯೋಚನೆ ಆಗ್ಲಿಲ್ಲ. ಈಗ ನಾವ್ ಹೋಗಿ ತರೋದ್ರ ಬಗ್ಗೆ ಯೋಚನೆ ಮಾಡ್ತಿದೀವಿ, ಮನೇಲಿ ಇರ್ತಕ್ಕಂಥ ನಮ್ಮ ಹೆಂಗಸರು ನಮ್ಮ ಅಜ್ಜಿರು ಏನು ಮಡ್ಗವ್ರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಈಗ ನೀನ್ ಹೇಳ್ದಂಗೆ ಈಗ ಅದ್ ಬಿಟ್ಬಿಟ್ಟು ಈಗ ಮನೇಲಿರೋ ಕಾಳುಗಳನ್ನ ತಗೊಂಡ್ ಎರ್ಚ್ಕೊಳ್ಳನಂತೆ, ನೀನ್ ಹೇಳ್ದಂಗೆ ಒಳ್ಳೆ ಚೆನ್ನಾಗಿ ಗೊಬ್ಬರನು ಆಯ್ತದೆ ನಮ್ ಭೂಮಿಗೆ. ಕಾಳು ಬಂದ್ರೆ ನಾವು ಬಳಸ್ಕೋಬಹುದು, ಆಗ್ಲಿಲ್ಲ ಅಂದ್ರೆ ಗೊಬ್ಬರ ಆಯ್ತಾಗ. ಹೌದೌದು, ಇಲ್ಲ ಅದಕ್ಕೆ ಗೊಬ್ಬರ ಆಗ್ಬಾರ್ದು ಅಂತ ಹೇಳಿದ್ ಶಂಕರಣ್ಣ. ಈಗ ಬೀಜಕ್ಕೆ ಅಂತ ಇಟ್ಟಿರೋ ಬೀಜಕ್ಕೆ ಬಳಕೆ ಮಾಡ್ಬೇಕು, ಚೆನ್ನಾಗಿದ್ರೆ ಬಳಕೆ ಮಾಡೋಣ, ಇಲ್ಲ ಅಂತ ಅಂದ್ರೆ ಏನೋ ಒಂದ್ ಮಾಡಿದ್ರೆ ಆಯ್ತು. ಯಾಕೆಂದ್ರೆ ಈಗ ತಾಂಡೋಗಿ ಬಿತ್ತದು, ಅದ್ರ ಅರ್ಧಕ್ಕರ್ಧ ಹುಟ್ಟೋದು, ಈ ಇಡೀ ಒಂದು ಹಂಗಾಮೆ ವೇಸ್ಟ್ ಆಗ್ಬಿಡ್ತದ. ಮತ್ ನೀನ್ ಬಿತ್ತಕ್ ಹಾಕಲ್ಲ, ತರಕ್ ಹಾಕಲ್ಲ, ತಂದ್ರೆ ಸಮಯ ಮೀರೋಗಿರ್ತದೆ, ಚೆನ್ನಾಗಿ ಬರಕ್ಕಲ್ಲ. ಅದಕ್ಕೋಸ್ಕರ ಈಗಲೇ ನಾವೆಲ್ಲ ಪರೀಕ್ಷೆ ಏನೇನು ಪರೀಕ್ಷೆ ಮಾಡ್ಕೋಬೇಕು, ಎಲ್ಲ ಪರೀಕ್ಷೆ ಮಾಡ್ಕೊಡ್ಬೇಕು. ಹುಳಪಳ ಹತ್ತವ, ಬಿತ್ತನೆ ಬೀಜ ಚೆನ್ನಾಗಿ ಬಿತ್ತಾವ, ಅವು ನೋಡ್ಕೊಂಡು ಚೆನ್ನಾಗಿದ್ರೋ ಬಿತ್ಕೊಳ್ಳೋಣ, ಇಲ್ಲ ಅಂದ್ರೆ ನಿಮ್ಮಂತ ಇರ್ತವೆ ಅರ್ಥವಲ್ಲ, ಇಸ್ಕೊಳ್ಳೋಣ ಹೋಗ್ಬಿಟ್ಟು. ಇಲ್ಲ ಈಗ ಹುಟ್ಟಾಣಿಕೆ ಚೆನ್ನಾಗಿ ಬರವೆ ನೋಡ್ ಹಾಕಂದ್ರೆ ಬಹಳ ಒಳ್ಳೇದಾಯ್ತದೆ. ಇವೆಲ್ಲನು ಶಂಕರಣ್ಣ ಪರೀಕ್ಷೆ ಮಾಡ್ಕೊಳ್ಳಕ್ಕೆ ಒಳ್ಳೆ ಟೈಮ್ ನೋಡು, ಯಾಕಂದ್ರೆ ಬೇರೆ ಏನೇನು ಕೆಲಸ ಇಲ್ಲ. ಈಗ ಮಳೆ ಬಿದ್ರಷ್ಟೇ ಉಳುಮೆ ಮಾಡ್ತೀಯ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು ಅಲ್ವಾ. ಇಂಥವೆಲ್ಲನು ಈಗ ಮಾಡ್ಕೋಬಿಟ್ರೆ ಎಲ್ಲಾ ಆ ಟೈಮ್ಗೆ ಮಳೆ ಬಂದಾಗ ಬಿತ್ತನೆ ಮಾಡಕ್ಕಾಗ್ಲಿ ಎಲ್ಲಕ್ಕೂ ತಯಾರಿ ಮಾಡಿ ತುಂಬಾ ಕೆಲಸ ಇರ್ತದ. ಈಗ ಇವೆಲ್ಲ ಹದ ಮಾಡ್ಕೊಬಿಟ್ರೆ ಆಮೇಲೆ ಸರಾಗ ಮಾಡ್ಕೊಬೇಕು. ಈಗ ನಾವ್ ಏನ್ ಮಾಡ್ಬಿಟ್ವಿ ತಪ್ಪು ಅನ್ನೋದಕ್ಕೊಂದು ವಿಚಾರ ಹೇಳ್ತೀನಿ ಕೇಳು. ಈಗೇನ್ ಕೆಲಸ ನಮ್ಗೆ ಅನ್ನೋತ್ತಿಗೆ ಈಗೇನು ಬಂಗಿಲ್ಲ ಅಂತ ಅನ್ಕೊಂಡು ನೆಂಟ್ರ ಮನೆಗೆ ಹೋಗೋದು, ಹಬ್ಬ ಹರಿದಿನ ಜಾತ್ರೆ ಪಾತ್ರ ಸುತ್ತಿದೆ ತಪ್ಪಾಗೋಯ್ತು. ಈಗ ಅದು ಇರ್ಬೇಕು ಜೊತೆಗೆ ತಪ್ಪು ಅಂತ ಅಲ್ಲ ಶಂಕರಣ್ಣ, ಹೋಗ್ಬೇಕು ಹಬ್ಬ ಹರಿದಿನ ಅಂತ ಅಂದ್ರೆ ಶಂಕರಣ್ಣ ನೋಡು, ಈಗ ನಮ್ ವಿಶ್ವಾಸ ವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಕದಿರ್ತಾರ, ಮದ್ವೆ ಕರಲಿ, ಮುಂಜಿಕ್ ಕರಲಿ, ನಾಮಕರಣ ಕರಲಿ, ಹಬ್ಬಕ್ ಕರಲಿ, ಜಾತ್ರೆ ಹೋಗೋದ್ ಹೋಗ್ಲೇಬೇಕು ನಾವು. ತಪ್ಪಿಸಿದ್ರು ನೋಡು ಇಲ್ಲ ಅದು ಬರಕಲ್ಲ ಅನ್ನಕ್ಕಂತ ವಿಶ್ವಾಸದಲ್ಲಿ ಏನೋ ಒಂಥರ ಬೇಸರ. ಆದ್ರೆ ಕೆಲವು ಸಲ ಏನೋ ಬರ್ತದ ಗೊತ್ತಾ, ಏನೋ ಒಂದು ಒತ್ತಡದಲ್ಲಿ ಹೋಗಕ್ಕಾಗಿರಕ್ಕಿಲ್ಲ. ಈಗ ಕೆಲವು ಸಲ ಏನಂತಾರೆ ಅವ್ರು ಏನೋ ಕೆಲಸದಲ್ಲಿ ಇರ್ತಾರೆ. ಈಗ ನೀನ್ ಹೇಳ್ದಂಗೆ ಈಗ ಕಳೆದ್ಬಾರ್ದಾಗ ಒಳ್ಳೆ ಮಳೆ ಬಂದಿತ್ತು, ಹಬ್ಬ ಗಿಬ್ಬ ಆಯ್ತು, ನೀನೇನೋ ಊತ್ಕಂದೆ ಎಲ್ಲ ಬಿತ್ಕಂದು ಆಯ್ತು, ನಿಂದಂಗ ಹಬ್ಬ ಪಬ್ಬ ಮಾಡ್ದಪ್ಪ. ಈಗ ನಂದು ಅದೇ ಯೋಚನೆ ಆಗ್ಬಿಟ್ಟಿತ್ತು, ನೀನು ಕೂತ್ಕೊಂಡು ಯೋಚನೆ ಮಾಡೋದು, ಬಿಪಿ ಶುಗರ್ ಬರೋದು ಅವೆಲ್ಲ ಯಾಕೆ ಬೇಕು, ನೀನ್ ಯೋಚನೆ ಮಾಡ್ಬೇಡ. ನಾನು ಇರುವಾಗ ಅಲ್ಲ ಅದೇ, ನಾನು ಇಷ್ಟು ದಿನ ಅದೇ ಧೈರ್ಯದಲ್ಲಿದ್ದೆ, ಹಣೆ ಅವನಲ್ಲ ಹೆಂಗಾರತ್ಲಾಗಿ ಬಂದು ಓಸಿ ಕೈಯಾಕ್ ಮಾಡ್ತಾನೆ ಅಂತವ. ನೀವೊಂದ್ ಹೆಂಗಿರ್ ಬಂಗ ಮುಗ್ದಿತ್ತಲ್ಲ, ಇವನ್ ಹಬ್ಬ ಹರಿದಿನ ಅಂತ ಅನ್ಕೊಂಡು ಆ ಕಡೆಗೆ ಓಸಿ ಬಿಸಿ ಆದ. ಈಗ ನನ್ಗೆ ಹಬ್ಬ ಹರಿದಿನದ ಯೋಚನೆ ಬಿಟ್ಬಿಟ್ಟು ನಾನು ಹೆಂಗಪ್ಪ ಉಳುಮೆ ಮಾಡೋದು ಎತ್ತಿಲ್ಲ ಏನಿಲ್ಲ ಹಣೆ ಹೇಳ್ದಂಗೆ ಎಲ್ಲರೂ ಟ್ರಾಕ್ಟರ್ ಮೇಲೆ ನಿಗಾ ವಹಿಸ್ಕ ಕುತ್ಕೊಬಿಟ್ರೆ ಹೆಂಗಾದತ್ತು ಬಂಗ. ಕೇಳ್ಬಿಟ್ಟು ಇಂಥ ದಿನ ಉತ್ತಣ ರೆಡಿ ಆಗೋಣ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲ ಆಗೋಗೋದು. ನೀನು ಮೀನಾ ಮೇಷ ಎಣಿಸ್ಕೊಂಡ್ ಕೂತಿದ್ಯಾ ಮತ್ತೆ? ಇಲ್ಲಪ್ಪ ಅಪ್ಪ, ಅವನು ಅವತ್ತೇ ಹೇಳಿದ್ದ ಕೊಡ್ಬೇಕು ಅಣ್ಣಯ್ಯ ನಂತೊಬ್ಬರೇ ಎತ್ತಿಲ್ಲ ಅಂತ ಹೇಳ್ಬಿಟ್ಟು. ನನಗೆ ಬೇರೆ ಬೇರೆ ಕೆಲಸಗಳು, ಕೈ ತುಂಬಾ ಕೆಲಸ ಮನೆಯಲ್ಲಿ, ನನಗೆ ಇದ್ರಲ್ಲಿ ಮರ್ತ್ಬಿಟ್ಟೆ ನಾನು. ಏನ್ ಬಿಡುಗ ಬೆಳಗ್ಗೆ ಉತ್ಕೊಡ್ತೀನಿ ಅಂತ ಅದಕ್ಕೆ. ಬೆಳಗ್ಗೆ ನೀವು ಆರು ಹುಡಕ್ ರೆಡಿ ಆದ್ರೆ ನಾನು ಸೊಗಸಾಗಿ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ ಗೆಂಡೆ ಪಲ್ಯ ಮಾಡ್ಕೊಂಡ್ ತಂದ್ಬಿಡ್ತೀನಿ. ಒಂದತ್ರನೇ ಹೋಗಿ ತಿನ್ನೋಣ ಆಯ್ತಾ? ತಗೊಂಬರವ. ಈಗ ರಾಮನವಮಿ ಮಾಡ್ದೋ ಇಲ್ವ ನೀನು? ಓ, ರಾಮನವಮಿ ಮಾಡ್ದಲ್ಲ ಇರ್ತೀನಾ? ತಂದ್ಕೊಡೋಣ, ಕೋಸಂಬರಿ ತಂದ್ಕೊಡೋಣ, ಅಣ್ಣಯ್ಯವ ಅಂತ ಭವನೆ ಕೊಡೋಣ, ಮಾಡೋಣ. ಇಲ್ವೇ ಇಲ್ವಲ್ಲ ಮೀನಕ್ಕೆ ಮಾಡಿದ್ದೆ. ನೀವ್ ಇಬ್ರು ಆಚೆ ಮನೆ ಕಡೆ ಕೇಳಿದ್ರೆ ಕಾಣ್ಲೇ ಇಲ್ಲ, ಪೇಟೆಗೆ ಹೋಗೋವ್ರೆ ಅಂದ್ರ ನಾವೇ ಎಣ್ಣೆ ಇಕ್ಳು ಎಲ್ಲ ಕುಡ್ದು ತಿಂದು ಮಾಡಿದ್ವಪ್ಪ. ಹೆಸರುಬೇಳೆ ಕೋಸಂಬರಿ ಆಮೇಲೆ ಬೆಲ್ದಣ್ಣಿನ ಪಾನಕ ಎಷ್ಟು ಸೊಗಸಾಗಿತ್ತು ಕಂಡ್ಯ. ಅದಿನೇನು ಚೆನ್ನಾಗಿ ಹಣ್ಣಾಗಿರೋ ಬೆಲ್ದಣ್ಣ ತಗೊಳ್ಳೋದು, ಸ್ಪೂನ್ ಅಲ್ಲಿ ಗೋರ್ಕೊಳ್ಳೋದು, ಗೋರ್ಕೊಬಿಟ್ಟು ಅದನ್ನ ಕೈಯಲ್ಲಿ ಚೆನ್ನಾಗಿ ಹದವಾಗಿ ಒಳ್ಳೆ ನೀರ್ ಹಾಕೋಬಿಟ್ಟು ಕಿವುಚ್ಕೋಬೇಕು. ನಮ್ಮ ಆಚೆ ಮನೆ ಅನಿತಕ್ಕ ಇಲ್ವಾ ತಣ್ಣೀರು ಫ್ರಿಜ್ ವಾಟರ್ ಅಂತ ತಂದ್ಬಿಟ್ಟಿದ್ಲು. ನಾನು ನಮ್ಮನೆ ಮಡಕೆ ನೀರು ತಗೊಳವ ಅಂತಿದ್ದೆ, ಅವಳು ಇನ್ನೂ ತಣ್ಣ ಕುಡಿಯೋಣ ಕಣಕ ಅನ್ಬಿಟ್ಟು ತಂದು ಅದಕ್ಕೆ ಏಲಕ್ಕಿ ಜಜ್ಜಾಕಿ ಚೆನ್ನಾಗಿರೋ ಬೆಲ್ಲ ಇತ್ತ ಮನೇಲೇ ಉಂಡೆ ಬೆಲ್ಲ, ಅದನ್ನು ಜಜ್ಜ ಹಾಕ್ಬಿಟ್ಟು ಏನ್ ಸೊಗಸಾಗಿತ್ತು ಗೊತ್ತಾ? ನಿಮ್ಮಿಬ್ರು ತುಂಬಾ ಗ್ಯಾಪ್ಸ್ ಕಂಡ್ವಿಪ್ಪ. ನೆನಪಡ್ಕತ್ತೆ ಬಿಡು, ನೀನು ಕೊಡೋದ್ ಮಾತ್ರ ಇಲ್ಲ, ನೆನಪು ಮಾತ್ರ ಮಾಡ್ಕತ್ತೀಯ. ಈಗ ಇವಳೈತಲ್ಲ ಶಂಕರಣ್ಣ, ಬೆಲ್ದಣ್ಣ ಐತಲ್ಲ, ಭಾರಿ ಒಳ್ಳೇದಂತೆ. ಭಾರಿ ಒಳ್ಳೇದು ಅಂದ್ರೆ ಅದರಲ್ಲೂ ಸಾಕಷ್ಟು ಔಷಧೀಯ ಗುಣಗಳವೆ. ಎಂತದ ಒಂದು ಲ್ಯಾಕ್ಟಿಕ್ ಆಸಿಡ್ ಅಂತ ಇರ್ತದಂತದ್ರಲ್ಲಿ, ಅದು ಈ ಬಿಪಿ ಗಿಪಿ ಇರ್ತದಲ್ಲ ಅವ್ರಿಗೆಲ್ಲ ಭಾರಿ ಇದಂತೆ. ಈಗ ಇನ್ನು ಹೇಳ್ತಿದ್ದಲ್ಲ ನಿನ್ಗೆಲ್ಲರೂ ಬಿಪಿ ಶುಗರ್ ಬಂದತ್ತು ಅಂತ. ಯೋಚನೆ ಮಾಡ್ಬೇಡ ಅಂತ ಹೇಳಿ. ಈಗ ನಾನ್ ಹೇಳೋದು, ನೀನೀಗ ಬೇಲ್ದಣ್ಣು ಹೇಳ್ದಲ್ಲ, ಬೇಲ್ದಣ್ಣು ಈಗ ನಾನ್ ಕಂಡಂಗೆ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ರಪ್ಪ, ಯಾರು ಮರಗಿರ ಹಾಕಂದಿಲ್ಲ. ಇವಳಿಗೆ ಬೇಲ್ದಣ್ಣು ಎಲ್ಲಿ ಸಿಕ್ತು ಪಾನಕ ಮಾಡಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಳು ಜನ ಇಟ್ಟು ತರ್ಸ್ಕೊತಳ್ಕನಪ್ಪ ಕೂತಕ್ಕೆ. ಈಗ ರಾಮನವಮಿ ಅಂದ್ರೆ ಏನೇನ್ ಸಿಗ್ಬೇಕು ಎಲ್ಲ ರಾಸಿ ರಾಸಿ ಸಿಗ್ತದಪ್ಪ, ಅದನ್ನೆಲ್ಲ ತರೋದು ತರಿಸ್ಕೊಳ್ಳೋದು ಮಾಡೋದು ಅಲ್ವಾ? ಮತ್ತೆ ಬೇಲ್ದಣ್ಣು ಆಯ್ತಲ್ಲ ಶಂಕರಣ್ಣ, ಅದಕ್ಕೇನು ಒಳ್ಳೆ ಭೂಮಿ ಆಗ್ಬೇಕು ಅಂತೇನಿಲ್ಲ. ನೀನ್ ಎಂತ ಭೂಮಿಲಿ ತಗೊಂಡೋಗಿ ಹಾಕಿದ್ರು ಒಂದ್ ಗಿಡ ಹಾಕಬಿಟ್ರೆ ಅದ್ರ ಪಾಡ್ಗದ್ ಇರ್ತದ ನೋಡು. ಅದು ಈ ಬಿಲ್ಪತ್ರೆ ಗಿಡದಲ್ಲಿ ಬಿಲ್ಪತ್ರೆ ಕಾಯಿ ಬಿಡಕ್ಕಲ್ವಾ ಶಂಕರಣ್ಣ? ಆ ತರ ಇತ್ತದೆ ಅವನಿಗೆ ಗೊತ್ತಿಲ್ಲ ಬೇಲ್ದಣ್ಣು ಅಂತ ಅಂತ ಅಂದ್ರೆ. ಅಲ್ಲ ಅದು ಈಗ ಅದನ್ನೇ ಹೇಳಕ್ ಬಂದೆ, ನೀನು ಅದನ್ನ ಹೆಂಗೆ ಗೆಜ್ಜೆ ಓಪನ್ ಮಾಡ್ದೆ ಹೇಳು ನೋಡೋಣ, ಅಷ್ಟೊಂದ್ ತೆಳ್ಳಗಿರ್ತದಲ್ಲ ಅದು. ಅದೇನ್ ಇಡ್ಗಾಯ್ ಹಾಕ್ದಂಗ ಹಾಕದು ಡಣ್ಣ ಅಂತ, ಅದೇನ್ ಹಿಂಗ ಆಯ್ತದೆ ಹಂಗು ಮಾಡ್ಬೋದು. ತುಂಬಾ ಹಣ್ಣಾಗಿದ್ರೆ ಅಷ್ಟೇನ್ ತಲೆ ಕೆಡ್ಸ್ಕೊಳ್ಳೋದ್ ಬೇಡ. ಹೇಳಿದ್ನಲ್ಲ ಮೀನಕ್ಕ, ಈ ಬರೀ ಬೆಲ್ದಣ್ಣು ಅಂತ ಹೇಳ್ಬಿಟ್ರೆ ಬರೀ ರಾಮನವಮಿನೇ ಕಾಯೋದಲ್ಲ, ಅದ್ ಬರೋವರ್ಗುವೆ ಆಯ್ತಾ. ಅದ್ರಲ್ಲಿ ಜ್ಯೂಸ್ ಮಾಡ್ಬೋದು, ಒಳ್ಳೆ ಜ್ಯೂಸ್ ತಗೋಬಿಟ್ಟು ಒಂಚೂರು ಬೆಲ್ಲ, ಆಮೇಲೆ ಒಂದ್ ಸ್ವಲ್ಪ ಏಲಕ್ಕಿ, ಜೀರಿಗೆ ಇವೆಲ್ಲ ಕುಟ್ಟ ಹಾಕ್ಬಿಟ್ಟು ಗಟ್ಟಿಯಾಗಿ ಒಂಥರ ಪಾಯಸದಂಗ ಆಯ್ತದ ಶಂಕರಣ್ಣ. ಮಾಡ್ಕೊಂಡು ನಮ್ಗೆ ಯಾವಾಗ ಟೈಮ್ ಸಿಗ್ತದ ಅವಾಗ, ಹಣ್ಣು ಯಾವಾಗ ಸಿಗ್ತದ ನಮ್ಗೆ ಯಾವಾಗ ಟೈಮ್ ಸಿಗ್ತದ ಮನೇಲಿ ತಂದಿಟ್ಕೊಂಡು ಆಗಾಗ ಒಂದಷ್ಟು ಮಾಡ್ಕೊಂಡು ಕುಡಿಯೋದು ಒಳ್ಳೇದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲಪ್ಪ, ಈಗ ಇವೆಲ್ಲ ಕಿರು ಹಣ್ಣುಗಳು ಅಂತ ಹೇಳ್ಬಿಟ್ಟು ಅಂತಂದ್ರೆ ಇವು ತುಂಬಾ ಮಾರ್ಕೆಟ್ ಅಲ್ಲಿ ತಂದು ಮಾರಕ್ಕಿಲ್ಲ ಬೇಲ್ದಣ್ಣು ಅಂತ ಹೇಳ್ಬಿಟ್ಟು ಮಾರ್ತ ಇರ್ಲಿಲ್ಲ, ಈಗ ಶುರು ಮಾಡ್ಕೊಂಡವ್ರು ಬಿಡ ಆಯ್ತಾ. ಯಾಕೆ ಅದ್ ಶುರು ಮಾಡ್ಕೊಂಡಿದ್ದೆ ಯಾಕೆ ಅಂತ ಅಂದ್ರೆ ಈ ತರದವೆಲ್ಲ ಒಳ್ಳೆ ಪೌಷ್ಟಿಕಾಂಶ. ಮತ್ತೆ ಇನ್ನೊಂದಿಷ್ಟ ಗೆಪ್ತೆ ಆಯ್ತು, ನಾನು ಪೇಟೆಗೆ ಹೋಗಿದ್ನಲ್ಲ ಅವಾಗ ನನ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಆಯ್ತಾ. ಈ ನಮ್ಮ ಅಣ್ಣಯ್ಯ ಹೇಳ್ದಂಗೆ ಈ ಬೆಲ್ದಣ್ಣಿಂದು ಈಗೆಲ್ಲ ಎಂತದೋ ಮಿಲ್ಕ್ ಶೇಕು ಅಂತ ಮಾಡ್ಕೊ ಕುಡಿತಾರಂತಲ್ಲಪ್ಪ, ಹಸಿ ಹಾಲು ಅದನ್ನೇನ್ ಕಾಯ್ಸಕಲ್ವಂತೆ, ಅದಕ್ಕೆ ಡೈರೆಕ್ಟ್ ಫ್ರಿಜ್ ಅಲ್ಲಿ ಇರೋ ಹಾಲ್ನ ತಕ್ಕೊಳ್ಳೋದು, ಅದಕ್ಕೆ ಅಣ್ಣಯ್ಯ ಹೇಳ್ದಂಗ ಬೆಲ್ದಣ್ಣನ್ನ ಎಬ್ಬಿಟ್ಟು ಹಾಕದು, ಅದನ್ನ ಮಿಕ್ಸಿ ಡ್ರರ್ ಅನ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮಿಲ್ಕ್ ಶೇಕು, ಬೆಲ್ಲನೋ ಸಕ್ಕರೆನೋ ಏನ್ ಬೇಕಿಷ್ಟದ್ ಹಾಕೊಂಡು ನೊರೆ ನೊರೆ ಬಂದಂಗಾಯ್ತದೆ. ಗಟ್ಟಿ ಹಾಲು ಹಾಕ್ತಾರಲ್ಲ, ನೀರ್ ಹಾಕಿರಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೊಂದ್ ಎರಡು ಐಸ್ ಕ್ಯೂಬ್ ಹಾಕೊಂಡು ತಂದ್ ಕೊಟ್ಲು, ನಾನು ಇದೇನ್ ಜ್ಯೂಸೆ ತಾಯಿ ಅಂದೆ. ಕುಡ್ದ್ ನೋಡು ರುಚಿ ಹೇಳು ಅಂತಳೆ. ಅದ್ರಲ್ಲಿ ಹಾಲ್ ಬಿದ್ದೈತಾ, ನಾನು ಯಾವ ಹಣ್ಣು ಅಂತ ಕಂಡಿಡಿಯಕ್ಕೆ ಕಷ್ಟ ಆಯ್ತು. ಚೆನ್ನಾಗಿತ್ತು ಮಾತ್ರ. ಇಂಥವೆಲ್ಲ ಮಾಡ್ಕೊಳ್ಬೇಕು ಮೇನಕ್ಕ, ಮಾತಾಡ್ತೀಯೋ ನೀನು ಆಯ್ತಾ, ಇಂತ ಮಾಡ್ಕೊಡು ನಮ್ಗೇನ್, ನೀನ್ ಕಲಗಡೆ ಎಣ್ಣೆ ಜ್ಯೂಸ್ನೆ ಮಾಡ್ಕೊಡು, ಆಪಲ್ ಮಿಲ್ಕ್ ಶೇಕ್ ನೆ ಮಾಡ್ಕೊಡು ಅಂತ ಕೇಳ್ತೀವಿ ನಾವು. ಅದ್ರಲ್ಲಿ ಇನ್ನೂ ಒಂದ್ ಕೆಲಸ ನೋಡು, ನೀವು ಆಗ್ಲೇ ಕೇಳ್ತಾ ಇದ್ದೇನೆ ಅವಳನ್ನ, ಇವಳು ರಾಮನವಮಿ ಮಾಡಿದ್ದೆ, ಕೋಸುಂಬರಿ ಮಾಡಿದ್ದೆ, ಜ್ಯೂಸ್ ಮಾಡಿದ್ದೆ, ಬರೀ ನೋಡ್ದೆ ನೀವು ಕಾಣ್ಲಿಲ್ಲ ನಾವು ಕುಡಿದ್ವಿ ಅಂತ ಅಂದ್ಲಲ್ಲ. ಈಗ ನೆನ್ನೆ ತರಿಸಿರೋದು ಬೇಲ್ದಣ್ಣ ಎಲ್ಲ ಇತ್ತಲ್ವಾ, ಆ ಬೇಲ್ದಣ್ಣ ಮಡಗಿದ್ಯಾ ಹೇಳು, ಈಗ ನಾನು ಹಣ ಏನೀಗ ಬತ್ತೀವಿ ಅಂದ್ರೆ ಅವಳಿಗೆ ನಮ್ಗಿಂತ ಪ್ಯಾಟೆ ಮಂದಿ ಜೊತೆ ಜಾಸ್ತಿ ಸಂಪರ್ಕ ಇರೋದ್ರಿಂದ ಅವಳು ಆ ಕಡೆ ಗಮನ ಜಾಸ್ತಿ. ಇಲ್ಲಿ ಬಿಡು ಕೊಟ್ರಲ್ ಪಾಪ, ದೂರದ ಬೇಡ, ಯಾಕೆಂದ್ರೆ ಎಷ್ಟು ಕೊಟ್ರಳ ಶಂಕರಣ್ಣ, ತಿಂದ ಹೊಟ್ಟೆ ಮುಂದಿಟ್ಕೊಂಡು ಹೆಂಗ್ ದೂರದ ಅವಳನ್ನ. ಅವಳು ಕೊಡಗೈ ದಾನಿ, ಅವಳ ಮೇಲೆ ಬಲ್ಲ ಕೈಲಿ ಕೊಟ್ಟಿದ್ದು ಎರಡ ಕೈಲಿ ಆತು ಅನ್ನಕಲ್ಲ, ಅವಳ ಮನ್ಸು ಯಾವ ಹಾತೊರಿದಿರ್ತದೆ, ತೊಟ್ಲು ತೂಗದು ಈ ಕಡೆ ಮಗನು ಆಡ್ಸೋದು. ಬೆಳ್ದಣ್ಣ ಜ್ಯೂಸ್ ಕೇಳದೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ಕೊಂಡ್ ಕುತ್ಕೋಬೇಡ ನೀನು, ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಬೆಳ್ದಣ್ಣ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬೇಡ. ಈ ಹುಣಸೆ ಹಣ್ಣಲ್ಲೂ ಜ್ಯೂಸ್ ಮಾಡಬಹುದು, ಹುಳಿ ಪದಾರ್ಥ ಏನೇ ನಾವು ಎಲ್ಲಾದ್ರಲ್ಲೂ ಜ್ಯೂಸ್ ಮಾಡಬಹುದು. ಈಗ ಒಂದ್ ಕೆಲಸ ಮಾಡೋಣ, ಈಗ ಇದ್ರೆ ಬೇಲ್ದಣ್ಣ ಜ್ಯೂಸ್ ಮಾಡು, ಇಲ್ವಾ ಸಾಂಬಾರ್ ಬೀಜ ಹಾಕ್ಬಿಟ್ಟು ಕಷಾಯ ಮಾಡು, ನಾನು ಹಣೆ ಕುಡ್ಕೊಂಡು ಹೋಯ್ತೀವಿ. ಇದುವರೆಗೆ ಹಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವುದು ಹೇಗೆ ಅನ್ನುವ ಕುರಿತಂತೆ ವಿಚಾರವನ್ನ ಗಮನಿಸೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಹಿಪ್ಪೆಯನ್ನು ಹಿಂಡಿಗಳು ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ಅನೇಕ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ, ಜೊತೆಗೆ ಕೈಗಾರಿಕೆಯಲ್ಲೂ ಕೂಡ ಇವುಗಳನ್ನು ಬಳಸುತ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಿಂಡಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ, ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನು ಅಡುಗೆ ಮತ್ತು ಪಶುಗಳ ಆಹಾರವಾಗಿ ಬಳಕೆಯಾಗುವ ಖಾದ್ಯ ಹಿಂಡಿಗಳಾದರೆ ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆ ಮಾಡಲಾಗುತ್ತೆ. ಹಿಂಡಿಗಳ ಮಹತ್ವದ ಕುರಿತು ಮಾಹಿತಿಯನ್ನ ನೋಡೋದಾದರೆ, ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲಾ ಪೋಷಕಾಂಶಗಳು ಬೀಜದಲ್ಲಿ ಹೇರಳವಾಗಿರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಏಕೆಂತಂದರೆ ಸಾರಜನಕವು ಸಾವಯವ ರೂಪದಾಗಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿದ್ದು ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣಾವಧಿಯವರೆಗೂ ಕೂಡ ದೊರಕುತ್ತಿರುತ್ತೆ. ಹಿಂಡಿಗಳನ್ನು ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪುನೇರಳೆ, ಬಾಳೆ, ಟೊಮ್ಯಾಟೊ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯು ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಗಳು ಅಂತಂದ್ರೆ ನೆಮೆಟೋಡ್ಸ್ ಬಾಧೆ ಕಡಿಮೆ ಅಂಥೇಳಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಹೊಂಗೆ ಹಿಂಡಿಗಳು ಜಂತುಗಳನ್ನು ಹತೋಟಿ ಮಾಡುವಲ್ಲಿ ಇತರೆ ಹಿಂಡಿಗಳಿಗಿಂತ ಹೆಚ್ಚು ಸಮರ್ಥ. ಈ ಹಿಂಡಿಗಳ ಬಳಕೆಯಿಂದ ಜಂತುಗಳು ಮೊಟ್ಟೆಗಳಿಂದ ಹೊರಬರುವುದು ಕಡಿಮೆಯಾಗುತ್ತೆ. ಅಲ್ಲದೆ ಹೊರಬಂದ ಮರಿಗಳು ಬಹುಬೇಗನೆ ಸಾಯುತ್ತವೆ. ಇದರಿಂದ ಸಸ್ಯಗಳ ಬೇರುಗಳಲ್ಲಿ ಉಂಟಾಗುವ ಗಂಟುಗಳ ಸಂಖ್ಯೆ ಮತ್ತು ಪ್ರಮಾಣವು ಕಡಿಮೆಯಾಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೆಯುತ್ತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಜೋಬಿಯಂ, ಅಜೋಸ್ಪೈರಿಲಂ, ಅಜಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗುತ್ತೆ. ಇದರಿಂದ ಬೆಳೆಗಳು ಉತ್ತಮವಾಗಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತೆ. ಅಲ್ಲದೆ ಹಿಂಡಿ ಗೊಬ್ಬರಗಳನ್ನು ನಿರಂತರವಾಗಿ ಬಳಸುವುದರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ. ಹಿಂಡಿಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂಶಗಳ ಜೊತೆಗೆ ಬೆಳೆಗೆ ಬೇಕಾಗಬಹುದಾದ ಲಘು ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಬೋರಾನ್, ಮಾಲಿಬ್ಡನಮ್ ಮುಂತಾದವುಗಳು ಸಹ ಇರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಕಂಡುಬರ್ತಾ ಇದ್ದು ಹಿಂಡಿಗಳ ಬಳಕೆಯಿಂದ ಈ ಕೊರತೆಯನ್ನು ನೀಗಿಸಬಹುದು. ಅಲ್ಲದೆ ಬೆಳೆಗಳ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತ ಲಭ್ಯವಿರುವ ಎಣ್ಣೆ ಕಾಳುಗಳ ಹಿಂಡಿಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಬೆಳೆಗಳ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಇನ್ನು ಬೇವಿನ ಹಿಂಡಿ ಮತ್ತು ಅದರ ಬಳಕೆಯತ್ತ ನಮ್ಮ ಚಿತ್ತ. ಬೇವಿನ ಹಿಂಡಿಯನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗಿಸಬಹುದು. ಈ ಹಿಂಡಿಯಲ್ಲಿ ಪ್ರತಿಶತ 5.2-5.3 ಸಾರಜನಕ, 1-1.1 ರಂಜಕ ಮತ್ತು 1.3-1.4 ಪೊಟ್ಯಾಷ್ ಅಂಶ ಇರುತ್ತೆ. ಇದನ್ನ ಬಳಸಿದಾಗ ಬೆಳೆಗೆ ಬೇಕಾದ ಪೋಷಕಾಂಶಗಳು ದೊರಕುವುದೇ ಅಲ್ಲದೆ ಗಿಡದ ಬೇರು ಕಡಿಯುವ ಕೀಟಗಳು ಮತ್ತು ಗೆಡ್ಡೆ ಗೆಣಸುಗಳನ್ನು ಕೊರೆಯುವ ಕೀಟಗಳನ್ನು ಹತೋಟಿಯನ್ನ ಮಾಡುತ್ತೆ. ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವಂತಹ ಕೆಲವು ಕೀಟಗಳನ್ನು ನಿಯಂತ್ರಿಸಲು ಹಾಗೂ ಸಸ್ಯಗಳ ಬೇರುಗಳಿಗೆ ಹಾನಿ ಮಾಡಿ ಅದರ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಜಂತುಗಳು ಅಂತಂದ್ರೆ ನೆಮಟೋಡ್ಗಳನ್ನು ತಡೆಗಟ್ಟಲು ಬೇವಿನ ಹಿಂಡಿಯನ್ನು ಬಳಸಬಹುದಾಗಿದೆ. ಬೇವಿನ ಹಿಂಡಿಯ ಬಳಕೆಯಿಂದ ಕಂಡುಬರುವಂತಹ ಉತ್ತಮ ಫಲಿತಾಂಶಗಳು ಏನು ಅಂಥೇಳಿ ನೋಡಿದಾಗ, ಬೇವಿನ ಹಿಂಡಿಯನ್ನು ಬಳಸಿದಾಗ ಹತ್ತಿ ಬೆಳೆಯಲ್ಲಿ 37% ಮತ್ತು ಭತ್ತದಲ್ಲಿ 19% ಅಧಿಕ ಇಳುವರಿ ಬಂದಿರುವುದು ಕಂಡುಬಂದಿದೆ. ಬೇವಿನ ಹಿಂಡಿಯನ್ನು ಅರಣ್ಯ ಸಸಿ ಮಡಿಗಳಲ್ಲಿ ಬಳಸಿದಾಗ ಅವುಗಳ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ. ಹಿಪ್ಪು ನೇರಳೆ ಬೆಳೆಗೆ ಹೆಕ್ಟೇರ್ಗೆ 2 kg ಆಲ್ಡಿಕಾರ್ಪ್ ಹಾಗೂ 1 ton ಬೇವಿನ ಹಿಂಡಿಯನ್ನು 4 ಕಂತುಗಳಲ್ಲಿ ಬಳಸುವುದರಿಂದ ಜಂತುಗಳ ಬಾಧೆಯನ್ನು ನಿಯಂತ್ರಿಸಬಹುದು ಎಂಬುದಾಗಿ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಬೇವಿನ ಹಿಂಡಿಲೇಪಿತ ರಸಗೊಬ್ಬರಗಳ ಕುರಿತು ಮಾಹಿತಿಯನ್ನು ಗಮನಿಸಿದಾಗ, ಬೇವಿನ ಹಿಂಡಿಲೇಪಿತ ಯೂರಿಯಾ ಹಾಗೂ ಹರಳು ರೂಪದ ಮಿಶ್ರಣ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಕಂಡುಬರ್ತಾ ಇದೆ. ಇವುಗಳ ಬಳಕೆಯಿಂದಾಗಿ ಸಾರಜನಕದ ಪೂರ್ಣ ಪ್ರಯೋಜನದ ಜೊತೆಗೆ ರೋಗ ಮತ್ತು ಕೀಟಾದಿಗಳ ಬಾಧೆಯನ್ನು ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಯೂರಿಯಾವನ್ನು ಬೇವಿನ ಹಿಂಡಿಯಿಂದ ಲೇಪಿಸಿ ಭತ್ತದ ಬೆಳೆಯಲ್ಲಿ ಉಪಯೋಗಿಸೋದ್ರಿಂದ ಸಾರಜನಕದ ಬಳಕೆ ಸಮರ್ಥವಾಗುವುದರ ಜೊತೆಗೆ ಪ್ರತಿ ಹೆಕ್ಟೇರ್ಗೆ 6 ಕ್ವಿಂಟಲ್ ಅಧಿಕ ಇಳುವರಿ ದೊರೆಯುತ್ತೆ ಮತ್ತು ಯೂರಿಯಾದ ಬಳಕೆಯಲ್ಲಿ ಸುಮಾರು 40 kg ಕಡಿತವನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ ಸಂಖ್ಯೆ 1800-1855-1 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800-4253-553 ಈ ಸಂಖ್ಯೆಗೆ ಶುಲ್ಕರಹಿತ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಎಣ್ಣೆ ಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ಕೇಳಿದರೆ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್.